1966ರಿಂದ 1993ರವರೆಗೆ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದರು. ಅಹಮದಾಬಾದ್ನಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಜಾರ್ಖಂಡ್ ವಿರುದ್ದ ಕರ್ನಾಟಕ 5 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಜಾರ್ಖಂಡ್ ನೀಡಿದ 412 ರನ್ ಗುರಿ ಬೆನ್ ಹತ್ತಿದಂತಹ ಕರ್ನಾಟಕ ದೇವದತ್ ಪಡಿಕಲ್ ಅವರ 147 ರನ್ ಮತ್ತು ನಾಯಕ ಮಯಾಂಕ್ ಅಗರ್ವಾಲ್ ಅರ್ಧಶತಕದ ನೆರವಿನಿಂದ ಗುರಿ ತಲುಪಿತು. ಈ ಗೆಲುವಿನೊಂದಿಗೆ ಕರ್ನಾಟಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಲು ನಿರಾಕರಣೆ, ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬೆಂಗಳೂರು ದಟ್ಟಣೆ ಕಡಿಮೆ ಮಾಡಲು ಸ್ಯಾಟಲೈಟ್ ಟೌನ್ ನಿರ್ಮಾಣ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ. ಕಲಬುರಗಿಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ತುಮಕೂರಿನಲ್ಲಿ ಸಂಸತ್ ಕ್ರೀಡಾ ಮಹೋತ್ಸವ ಅಭಿಯಾನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಿಜಯ್ ಹಜಾರೆ ಟ್ರೋಫಿ, ಜಾರ್ಖಂಡ್ ವಿರುದ್ದ ಕರ್ನಾಟಕಕ್ಕೆ 5 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಹವಾಮಾನ ಮಿತ್ರ, ಬದಲಾಗುತ್ತಿರುವ ಹವಾಮಾನದ ದುಷ್ಪರಿಣಾಮ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳ ನಿರ್ವಹಣೆ ಕುರಿತು ಅರಿವು ಹಾಗೂ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಸರಣಿ ಹವಾಮಾನ ಮಿತ್ರ. ಪ್ರತಿ ತಿಂಗಳ 2 ಹಾಗೂ 4ನೆಯ ಶುಕ್ರವಾರ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ ಹವಾಮಾನ ಮಿತ್ರ. ಪ್ರಾಯೋಜಕರು ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ಕಂಪನಾಂಕ 102.1 MHz. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಈಗ ಕೇಳಿ. ನಿನ್ನೆ ದಿನಾಂಕ 23/12/2025 ರಾಷ್ಟೀಯ ರೈತ ದಿನಾಚರಣೆ ಸಂದರ್ಭದಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಜರುಗಿದ ರೈತ ದಿನಾಚರಣೆ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಯುವದಿನ ಕಾರ್ಯಕ್ರಮದಲ್ಲಿ ನಿನ್ನೆ ದಿನಾಂಕ 23/12/2025 ದೇಶಾದ್ಯಂತ ರಾಷ್ಟ್ರೀಯ ರೈತ ದಿನಾಚರಣೆ 2025 ಕಾರ್ಯಕ್ರಮ ಜರುಗಿತು. ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಕೃಷಿ ಇಲಾಖೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರು ಹಾಗೂ ಜಿಲ್ಲಾ ಕೃಷಿಕ ಸಮಾಜ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ರೈತ ದಿನಾಚರಣೆ 2025 ಅಂಗವಾಗಿ ಸಿರಿಧಾನ್ಯ ಹಾಗೂ ವಾಣಿಜ್ಯ ಮೇಳ 25-26 ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ಅದ್ದೂರಿಯಾಗಿ, ಹಾಗೆಯೇ ಅರ್ಥಗರ್ಭಿತವಾಗಿ ಜರುಗಿತು. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಚೌಧರಿ ಚರಣ್ ಸಿಂಗ್ ಅವರು ದೇಶಕ್ಕೆ ನೀಡಿದಂತಹ ಸೇವೆ ಮುಖ್ಯವಾಗಿ ರೈತ ಬಾಂಧವರಿಗೆ ಜಾರಿಗೆಗೊಳಿಸಿದಂತಹ ಯೋಜನೆಗಳ ಪ್ರತಿಫಲವಾಗಿ ಈ ರೈತ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ನಿನ್ನೆ ದಿನಾಂಕ 23/12/2025 ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರೈತ ದಿನಾಚರಣೆ 2025 ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ನಾಡಗೀತೆ ಮತ್ತು ರೈತಗೀತೆಯ ಮೂಲಕ ಆರಂಭಗೊಂಡವು. ನೀಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯಕ್ ಇವರುಗಳು ಸ್ವಾಗತವನ್ನು ಕೋರಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಅಧ್ಯಕ್ಷತೆಯನ್ನು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀ ಪ್ರಕಾಶ್ ಆರ್ ಚೌಹಾಣ್, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಸುರೇಂದ್ರಗೌಡ ಪಾಟೀಲ್, ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಎ ಅಮರೇಗೌಡ, ಮುಖ್ಯ ಅತಿಥಿಗಳಾಗಿ ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರಿನ ಅಧ್ಯಕ್ಷರಾದಂತಹ ಆರ್ ಎ ಪಾಟೀಲ್, ವಿಶ್ವವಿದ್ಯಾಲಯದ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯಕ್, ಉಪ ಕೃಷಿ ನಿರ್ದೇಶಕರಾದಂತಹ ನೈಮ್ ಹುಸೇನ್, ಶ್ರೀಯುತ ಮುತ್ತುರಾಜ್ ಎಸ್, ಹಾಗೆಯೇ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷರುಗಳು, ಹಾಗೆಯೇ ರೈತ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಕಾರ್ಯಕ್ರಮವನ್ನು ಪಾರಂಪರಿಕ ಕೃಷಿ ಪದ್ಧತಿಗಳಾದಂತಹ ನವಣೆಯನ್ನು ಒನಕೆಯಿಂದ ಕುಟ್ಟುವ ಮೂಲಕ ವಿಶಿಷ್ಟವಾಗಿ ಉದ್ಘಾಟನೆಯನ್ನ ಮಾಡಲಾಯಿತು. ನಂತರ ಪ್ರಧಾನಮಂತ್ರಿ ಕಿರು ಆಹಾರ ಧಾನ್ಯಗಳ ಸಂಸ್ಕರಣೆ ಹಾಗೆಯೇ ಮೌಲ್ಯ ವರ್ಧನೆ ಕುರಿತಾದಂತಹ ಯೋಜನೆಗಳ ಕುರಿತಾದ ಕೈಪಿಡಿಯನ್ನ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಬಿಡುಗಡೆಯನ್ನ ಮಾಡಿದರು. ಕಾರ್ಯಕ್ರಮದ ಕುರಿತು ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ನೈಮ್ ಹುಸೇನ್ ಅವರುಗಳು ಕೂಡ ಪ್ರಾಸ್ತಾವಿಕವಾಗಿ ತಮ್ಮ ವಿಚಾರಗಳನ್ನು ಈ ರೈತ ದಿನಾಚರಣೆ ಸಂದರ್ಭದಲ್ಲಿ ಹಂಚಿಕೊಂಡರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ, ಸಿರಿಧಾನ್ಯಗಳನ್ನು ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆದು ಉತ್ಪಾದನೆಯನ್ನು ಹೆಚ್ಚಿಸುವುದು ಒಂದು. ಇನ್ನೊಂದು ಮುಖ್ಯವಾದ ಉದ್ದೇಶ, ಗ್ರಾಹಕರಲ್ಲಿ ಸಿರಿಧಾನ್ಯ ಉತ್ಪನ್ನಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಮತ್ತು ಯಾವ ನಮ್ಮ ಸಿರಿಧಾನ್ಯ ಉತ್ಪಾದನೆಗಳು ಆಗಿರ್ತದೆ ಅದಕ್ಕೆ ಯಾವ ರೀತಿ ನಾವು ಮೌಲ್ಯಮಾಪನ ಸಂಸ್ಕರಣೆ ಮಾಡಿ ರೈತರನ್ನ ಆದಾಯನ ಹೆಚ್ಚಿಸುವುದು. ತಮಗೆಲ್ಲ ಗೊತ್ತಿರಬಹುದು, ಪ್ರತಿ ವರ್ಷ ನಾವು ಸಿರಿಧಾನ್ಯ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ನಾವು ನಿನ್ನೆ ಎಲ್ಲ ಸುಮಾರು 6:30 ಬೆಳಗಿನ ಜಾವನ ನಮ್ಮ CEO ಕಚೇರಿಯಿಂದ ಇಲ್ಲಿವರೆಗೆ ಸಿರಿಧಾನ್ಯ ನಡೆಯನ್ನು ಮಾಡಿ ಮುಗಿಸಿದ್ದೀವಿ. ತಮಗೆಲ್ಲ ಗೊತ್ತಿರೋ ವಿಷಯ ಏನಂದರೆ, ಸಿರಿಧಾನ್ಯಗಳು ಪ್ರಾಚೀನ ಕಾಲದಿಂದನೇ ಉಪಯೋಗ ಮಾಡ್ಕೊ ಬರ್ತಾ ಇದ್ದೀವಿ. ಆದರೆ ಆಧುನಿಕ ಪದ್ಧತಿ, ಈಗ ಪ್ರಪಂಚ ಬದಲಾವಣೆ ಆಗಿದ ಕಾರಣದಿಂದ ಇದರ ಉಪಯೋಗ ಕಮ್ಮಿ ಆಗಿದೆ. ನಮ್ಮ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಸಿರಿಧಾನ್ಯಗಳನ್ನು ಬೆಳೆದಬೇಕು. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈಗ ಸಿರಿಧಾನ್ಯಗಳನ್ನು ಯಾಕೆ ಬೆಳಿಬೇಕು ಅಂದರೆ, ಈ ಹಿಂದೆ ನಾವು ಸಿರಿಧಾನ್ಯಗಳನ್ನು ಬಡವರು ಆಹಾರ ಅಂತಿದ್ದೀವಿ. ಇವತ್ತು ತಾವೆಲ್ಲ ನೋಡಿರಬಹುದು, ಆರೋಗ್ಯ ದೃಷ್ಟಿಯಿಂದ ನಮ್ಮ ಡಾಕ್ಟರ್ಸ್ ಇರ್ಬೋದು, ಯಾರು ನೀವು ಕೇಳಿದ್ರೆ ಹೆಚ್ಚಿನ ಸಿರಿಧಾನ್ಯಗಳನ್ನು ಸೇವಿಸಿ ಅಂತಾರೆ. ಅಂದರೆ ಈ ಸಿರಿಧಾನ್ಯಗಳನ್ನು ನೀವು ಬೆಳೆಯೋದು ಭಾಳ ಸ್ವಲ್ಪ. ಈ ಸಿರಿಧಾನ್ಯ ಅಲ್ಪಾವಧಿ ಬೆಳೆಗಳು, ಮತ್ತು ನಿಮಗೆ ಅತಿ ಕಮ್ಮಿ ನೀರು, ಅತಿ ಕಮ್ಮಿ ಫಲವತ್ತೆ ಇರೋ ಪ್ರದೇಶದಲ್ಲಿ ಸುಲಭವಾಗಿ ಬೆಳಿಬೋದು. ಇದರದ್ದು ವಿಶೇಷತೆ ಇನ್ನೊಂದು ಏನಂದರೆ, ಎಂಥ ಹವಾಮಾನ ಇದ್ರೂ ತಾವು ಸುಲಭವಾಗಿ ಬೆಳಿಬೋದು. ಆ ನಿಟ್ಟಿನಲ್ಲಿ ನಾವು ತಮ್ಮಲ್ಲಿ ವಿನಂತಿಸಿದ್ದೀನಿ ಅಂದರೆ, ನಮ್ಮ ರೈತ ಬಾಂಧವರು 10 ಎಕರೆ 20 ಎಕರೆ 5 ಎಕರೆ ಯಾರು ರೈತ ಬಾಂಧವರು ಇವ ಬೆಳೆನೇನು ಬೆಳೀತಾ ಇದ್ದೀರಿ, ಇದರಲ್ಲಿ 1/2 ಎಕರೆ ಆದರೂ ಸಿರಿಧಾನ್ಯನ ಬೆಳೀರಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಬಡೋ ಧಾನ್ಯಗಳೆಂದರೆ ಸಿರಿಧಾನ್ಯ. ಇನ್ನೊಂದು, ಸಿರಿಧಾನ್ಯಗಳನ್ನು ನಾವು ಆರೋಗ್ಯ ದೃಷ್ಟಿಯಿಂದನೂ ಬೆಳಿಬೇಕು. ಇವತ್ತು ನಮ್ಮ ಜೀವನ ಒತ್ತಡದ ಜೀವನ, ಈ ಒತ್ತಡದ ಜೀವನದಲ್ಲಿ ನಮಗೆ ನಾವು ಸೇರಿಸಿರೋದು ಆಹಾರ ಅದರಲ್ಲಿ ಇರೋದು ಪೌಷ್ಟಕಾಂಶಗಳು ಇರ್ಬೋದು ಭಾಳ ಕಮ್ಮಿ ಇದೆ. ಹಾಗಾಗಿ ಸಿರಿಧಾನ್ಯವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಮತ್ತು ಕೊನೆಯಲ್ಲಿ ನಾನು ಈ ಮುಖ್ಯ ಉದ್ದೇಶ ಏನಂದರೆ, ನಾವು ಬೆಳೆದಂಥ ಸಿರಿಧಾನ್ಯವನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ರೀತಿ ಮೌಲ್ಯನ ಮಾಪನ ಮಾಡಬೇಕು, ಅದರ ಜೊತೆಯಲ್ಲಿ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಅಂತ ಕಾನ್ಸೆಪ್ಟ್ ತಂದವರೆ. ಅಗ್ರಿಕಲ್ಚರ್ ಬಿಹೈಂಡ್ ಪ್ರೊಡಕ್ಷನ್ ಅಂದರೆ, ಇಲ್ಲಿವರೆಗೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ತು, ನಂತರ ನಮ್ಮಲ್ಲಿ ಆಹಾರ ಉತ್ಪಾದನೆ ಮತ್ತು ಆಹಾರ ಕೊರತೆ ಇತ್ತು. ಇವತ್ತು ನಾವು ಸ್ವಾವಲಂಬಿತರಾಗಿದ್ದೀವಿ, ನಮ್ಮಲ್ಲಿ ಸಾಕಷ್ಟು ಉತ್ಪಾದನೆ ಉತ್ಪಾದಕತೆ ಹೆಚ್ಚಿಸಿ ಉತ್ಪಾದನೆ ಮಾಡಿದ್ದೀವಿ. ಆದರೆ ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ರೀತಿ ಮೌಲ್ಯನ ಮಾಪನ ಮಾಡಬೇಕಂತ ಇನ್ನೂ ಸಾಕಷ್ಟು ಕೊರತೆ ಇದೆ. ಆ ನಿಟ್ಟಿನಲ್ಲಿ ಅಗ್ರಿಕಲ್ಚರ್ ಬಿಹೈಂಡ್ ಪ್ರೊಡಕ್ಷನ್ ಆ ಕಾನ್ಸೆಪ್ಟ್ ಅಂದರೆ ಮೌಲ್ಯವರ್ಧನ ಮಾಡೋದು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್. ಆ ನಿಟ್ಟಿನಲ್ಲಿ ಮುಂದಿನ ಸಭೆಯಲ್ಲಿ ನಮ್ಮ ತಾಂತ್ರಿಕ ಸಮಾವೇಶ ನಾವು ಮಾಡ್ತೀವಿ. ನಾವು ಏನು ಸಿರಿಧಾನ್ಯಗಳಿಂದ ಉತ್ಪಾದನೆ ಮಾಡ್ತೀವಿ ಅದನ್ನು ಸಂಸ್ಕರಣೆ ಮತ್ತು ಮೌಲ್ಯನ ಮಾಪನ ಮಾಡಿ, ಅದನ್ನು ಬ್ರ್ಯಾಂಡಿಂಗ್ ಮಾಡಿ, ಅದನ್ನು ಮಾರ್ಕೆಟಿಂಗ್ ಮಾಡಿ ಅಂತ ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇದರದ್ದು ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ರೈತರಿಗೆ ಉದ್ಯಮಿಗಳನ್ನು ಮಾಡಬೇಕಂತ. ಮುಂದಿನ ಫ್ಯೂಚರ್ ಜನರೇಷನ್ಗೆ ನಾವು, ಮುಂದಿನ ಫ್ಯೂಚರ್ ರೈತರಿಗೆ ಈ ಮಾಹಿತಿ ಹೋಗಬೇಕು. ಏನಂದರೆ, ಬರೀ ರೈತ ರೈತ ಇಲ್ಲ, ಅವನು ಉದ್ಯಮಿಗಳನ್ನೂ ಆಗಬೇಕು ಅಂತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದರ ಜೊತೆಯಲ್ಲಿ ಮತ್ತೆ ಈಗ ತಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ಜನ ನಮ್ಮ ಹತ್ರ ಇನ್ನೂ ಬಂದು ಕೇಳ್ತಾ ಇರ್ತಾರೆ, ಸರ್ ಸಿರಿಧಾನ್ಯ ಬೀಜ ಸಿಗ್ತಾ ಇಲ್ಲ, ನಾವು ಎಲ್ಲಿಂದ ತರಬೇಕಂತ. ಈಗ ನಾವು ಇಲಾಖೆಯಲ್ಲಿ ಇರೋ ಬೀಜ ಕೊಡ್ತೀವಿ, ಬಟ್ ನೀವು ಸ್ವಂತ ಸಿರಿಧಾನ್ಯ ಬೀಜಗಳನ್ನು ಉತ್ಪಾದನೆ ಮಾಡಬೇಕು. ಆ ಉದ್ದೇಶ ಇನ್ನೊಂದು ಕಾನ್ಸೆಪ್ಟ್ ಅದು. ಮತ್ತು ಅದರ ಜೊತೆಯಲ್ಲಿ ನಮ್ಮ ಎಲ್ಲರದ್ದು ಜವಾಬ್ದಾರಿ ಏನೆಂದರೆ, ಕೃಷಿ ಪರಿಸರನ ಸಂರಕ್ಷಣೆ ಮಾಡೋದು. ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಮಗೆ ಯಾವಾಗ ಮಳೆ ಬರ್ತದೆ, ಯಾವಾಗ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಹಿಂದೆ ಎಲ್ಲ ನೋಡ್ತಿದ್ದೋ ಒಂದು ಸೀಸನ್ ಅಂತ ಹೇಳ್ತಿದ್ರು, ಮಳೆ ನೋಡಿದ ತಕ್ಷಣ ಈ ಮಳೆ ಬರ್ತದೆ, ಈ ತಿಂಗಳಲ್ಲಿ ಮಳೆ ಬರಲ್ಲ ಅಂತ ನಾವು ಸಾಕಷ್ಟು ನಮ್ಮ ಗ್ರಾಮ ಮಟ್ಟದಲ್ಲಿ ನಮ್ಮ ರೈತ ಬಾಂಧವರು ಹೇಳ್ತಿದ್ರು. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾವು ಹೊಲಕ್ಕೆ ಹೋಗಿ ಕಟಾವು ಮಾಡಿದ್ರೆ ಮಳೆ ಬರ್ತದೆ, ಅಂದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಅದಕ್ಕೆ ನಮಗೆ ಕೃಷಿ ಪರಿಸರ ಸಂರಕ್ಷಣೆ ನಾವು ಯಾವ ರೀತಿ ಮಾಡ್ಬೋದು, ಹವಾಮಾನನ ನಾವು ಬದಲಾವಣೆಯನ್ನು ಯಾರು ತಡೆಯೋಕ್ಕಾಗಲ್ಲ. ಆದರೆ ನಮ್ಮ ರೈತ ಬಾಂಧವರು ಅರಣ್ಯ ಸಸಿ ನೆಟ್ಟು ಅದಕ್ಕೆ ಎಲ್ಲೆಲ್ಲೂ ನಮಗೆ ಅವಕಾಶ ಇದೆ ಅಲ್ಲೆಲ್ಲೆಲ್ಲ ಅರಣ್ಯ ಸಸಿ ನೆಟ್ಟರೆ ನಮ್ಮ ಹವಾಮಾನನ ನಾವು ಸ್ವಲ್ಪ ಮಟ್ಟದಲ್ಲಿ ನಿಯಂತ್ರಣ ಮಾಡಬಹುದು. ಅದಕ್ಕೋಸ್ಕರ ಈ ವೇದಿಕೆ ಮುಖಾಂತರ ಎಲ್ಲ ರೈತ ಬಾಂಧವರದ್ದು ಕೇಳ್ಕೊಳ್ಳಿ ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ವಿಸ್ತೀರ್ಣದಲ್ಲಿ ಮುಂದಿನ ದಿನಗಳಲ್ಲಿ ಸಿರಿಧಾನ್ಯನು ತಾವು ಹೆಚ್ಚಾಗಿ ವಿಸ್ತೀರ್ಣ ಮಾಡಿ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ತಾವು ಎಲ್ಲ ರೈತ ಬಾಂಧವರು ಈ ಸಿರಿಧಾನ್ಯ ಬಗ್ಗೆ ನಮ್ಮ ಗ್ರಾಹಕರಲ್ಲಿ ನಾವು ಜಾಗೃತಿ ಮೂಡಿಸಬೇಕು. ಮುಖ್ಯವಾಗಿ ನಾವು ಬೆಳೆದ ತಕ್ಷಣ ಇನ್ನೊಂದು ಇದರದ್ದು ಮುಖ್ಯ ಉದ್ದೇಶ ಏನಂದರೆ, ಸಿರಿಧಾನ್ಯ ಈಗ ನಿಮಗೆಲ್ಲ ಗೊತ್ತಿದೆ, ನಾವು ದಿನನಿತ್ಯ ಬರೀ ಅಕ್ಕಿ ಮತ್ತು ಗೋಧಿ ತಿಂದು ನಮಗೆ ಹಲವಾರು ಕಾಯಿಲೆಗಳು ಬರ್ತಾ ಇದೆ. ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ನಮ್ಮ ಯಾವುದು ಹೃದಯಾಘಾತ ಇರ್ಬೋದು, ಮತ್ತು ಕ್ಯಾನ್ಸರ್ ಇರ್ಬೋದು. ಈ ಸಿರಿಧಾನ್ಯ ಸೇವನೆ ಮಾಡಿರೋದ್ರಿಂದ ಇದನ್ನು ನಾವು ಎಲ್ಲ ರೋಗಗಳನ್ನು ತಡಿಬೋದು. ಒಂದು, ಇದರಲ್ಲಿ ನಾರಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಒಂದ್ಸತಿ ತಿಂದರೆ ಹೊಟ್ಟೆನೂ ಜಾಸ್ತಿ ಹಸಿಯೋದಿಲ್ಲ. ಇದನ್ನು ನಮ್ಮ ಅಕ್ಕಪಕ್ಕ ಗ್ರಾಹಕರಿಗೆ ಅಂದರೆ ನಮ್ಮ ಯಾರೋ ಬೇರೆ ನಮ್ಮ ತಗೋತಾರೋ ಅವರಿಗೆ ನಾವು ಅದರಲ್ಲಿ ಜಾಗೃತಿ ಮೂಡಿಸ್ರೆ ಇದನ್ನು ಬೇಡಿಕೆ ಹೆಚ್ಚು ಆಗೇ ಆಗುತ್ತೆ ಅಂತ ಹೇಳ್ತಾ ನಾನು ಕೊನೆಯಲ್ಲಿ, ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತ, ನಮ್ಮ ಗಡಿನ ಕಾಪಾಡೋರೋದು ಸೈನಿಕರು, ಈ ಇಬ್ಬರು ಏನಾದ್ರು ಸುಮ್ಮನೆ ಕೂತ್ಕೊಬಿಟ್ರೆ, ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಂದಿನಾನು ಕೂತ್ಕೊಬಿಟ್ರೆ ನಮ್ಮ ಇಡೀ ದೇಶನ ನಾವು ಕಾಪಾಡೋಕ್ಕಾಗಲ್ಲ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನಾಡಿ, ಸಿರಿಧಾನ್ಯಗಳು ನಮ್ಮ ರೈತರಿಗೆ, ಮುಖ್ಯವಾಗಿ ಗ್ರಾಹಕರಿಗೆ, ಉತ್ಪಾದಕರಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ, ಮುಖ್ಯವಾಗಿ ಸಿರಿಧಾನ್ಯಗಳ ಸಂಸ್ಕರಣೆಯಿಂದ ಒಳ್ಳೆಯ ಲಾಭವನ್ನು ಪಡೆಯಬೇಕು, ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಸಿರಿಧಾನ್ಯಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದು ತಮ್ಮ ವಿಚಾರವನ್ನು ಹಂಚಿಕೊಂಡರು. ಈ ಒಂದು ರಾಷ್ಟ್ರೀಯ ರೈತ ದಿನಾಚರಣೆ ಮುಖ್ಯವಾಗಿ ನಾವು ಆಚರಣೆ ಮಾಡೋದು ಚೌಧರಿ ಸಿಂಗ್ ಚವಾಣ್ ಅವರ ಬರ್ತ್ಡೇ. ಅವರು ನಮ್ಮ ದೇಶದ 5ನೇ ಪ್ರಧಾನಮಂತ್ರಿ. ಸೊ ಅವರ ಒಂದು ಜನ್ಮದಿನವನ್ನು ರೈತರ ದಿನಾಚರಣೆ ಅಂಗವಾಗಿ ಮಾಡಿದ್ದಾರೆ. ಅವರು ಸಾಕಷ್ಟು ರೈತರ ಬಗ್ಗೆ ಶ್ರಮವಹಿಸಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದರು. ಆ ಒಂದು ಯೋಜನೆಗಳ ಫಲದಿಂದ ನಾವು ಈಗ ಸಾಕಷ್ಟು ಉತ್ಪಾದನೆ ಮಾಡಿದ್ದೀವಿ. ಅದು ನಮ್ಮ ಸಂಶೋಧನೆಯಿಂದ ಆಗಿರ್ಬೋದು, ರೈತರ ಒಂದು ಶ್ರಮದಿಂದ ಆಗಿರ್ಬೋದು, ಮತ್ತು ನಾಡಿನ ಎಲ್ಲ ಒಂದು ಅಭಿವೃದ್ಧಿಯಿಂದ ಆಗಿರ್ಬೋದು. ಈ ಒಂದು ಕಾರ್ಯಕ್ರಮಗಳಿಂದ ನಾವು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ಒಂದು ಜನಸಂಖ್ಯೆ ಎಷ್ಟಿತ್ತು, ಈಗಿನ ಜನಸಂಖ್ಯೆ ಎಷ್ಟಿದೆ, ಆಗಿನ ಉತ್ಪಾದನೆ ಎಷ್ಟು, ಈಗಿನ ಉತ್ಪಾದನೆ ನೋಡಿದರೆ ಸಾಕಷ್ಟು ನಾವು ಗಣನೀಯವಾಗಿ ಸಾಧನೆ ಮಾಡಿ ಬೇರೆ ದೇಶಗಳಿಗೆ ಕೊಡ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಶಕ್ಕಿದೆ. ಯಾಕೆಂದರೆ ನಾವು 1964 ಒಂದು ಹಸಿರು ಕ್ರಾಂತಿ ಯುಗದಲ್ಲಿ ನಾವು ಅವಾಗ ನಮಗೆ ಸಾಕಷ್ಟು ಉತ್ಪಾದನೆ ಇದ್ದಿಲ್ಲ. ಬೇರೆ ದೇಶದಿಂದ ಬರ್ತಕ್ಕಂಥ ಒಂದು ಕೆಂಪು ಜೋಳ, ಆ ಜೋಳದ ಒಂದು ಇದು ಮಾಡಿ ಆ ಜೋಳದ್ದು ತಿಂದಿದ್ದೀವಿ ನಾವು. ಅವಾಗ ಬರಗಾಲ ಬಂದಿತ್ತು 1977 ಬರಗಾಲದಲ್ಲಿ ನಾವೆಲ್ಲ, ನನಗೆ ಗೊತ್ತಿರ್ತಕ್ಕಂಥ ವಿಷಯ ಇದು. ಸೊ ಅವಾಗ ನಮಗೆ ಸಾಕಷ್ಟು ಉತ್ಪಾದನೆ ಆಗಿದ್ದಿಲ್ಲ. ಆದರೆ ಈಗ ಆಗಿಲ್ಲ, ಭತ್ತ ಮತ್ತು ಗೋಧಿಯಲ್ಲಿ ಸಾಕಷ್ಟು ನಾವು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಅದೇ ರೀತಿ ಹಾಲಿನಲ್ಲಿ ಆಗಿರ್ಬೋದು, ತತ್ತಿಯಲ್ಲಿ ಆಗಿರ್ಬೋದು, ಮಾಂಸದಲ್ಲಿ ಆಗಿರ್ಬೋದು, ಎಲ್ಲ ರಂಗಗಳಲ್ಲಿ ನಮ್ಮ ದೇಶ ಸಾಕಷ್ಟು ಗಣನೀಯವಾಗಿ ಅಭಿವೃದ್ಧಿ ಹೊಂದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಕರ್ತರು ಯಾರಪ್ಪ ಅಂತಂದರೆ ರೈತರು. ರೈತರ ಒಂದು ಶ್ರಮದಿಂದ ಮತ್ತು ವಿಜ್ಞಾನಿಗಳ ಒಂದು ಆವಿಷ್ಕಾರದಿಂದ ಸಾಕಷ್ಟು ತಂತ್ರಜ್ಞಾನಗಳು, ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಆ ತಳಿಗಳಲ್ಲಿ ಸಾಕಷ್ಟು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಎಲ್ಲ ತಗೊಂಡು ಉತ್ಪಾದನೆ ಜಾಸ್ತಿ ಮಾಡಿದ್ವಿ. ಈಗ ನಾವು ಸಾಕಷ್ಟು ಉತ್ಪಾದನೆ ಮಾಡಿದ್ದೀವಿ. ಆದರೆ ನಮಗೆ ಉತ್ಪಾದನೆ ಮಾಡಿರ್ತಕ್ಕಂಥ ಅದು ಮೌಲ್ಯವರ್ಧನೆ ಮತ್ತು ಮುಖ್ಯವಾಗಿ ನಮಗೆ ನ್ಯೂಟ್ರಿಷನಲ್, ಅದರ ಪೌಷ್ಟಿಕಾಂಶತೆ ಯಾವುದಿದೆ, ಪೌಷ್ಟಿಕಾಂಶದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಪೌಷ್ಟಿಕಾಂಶ ಅಂದರೆ ನಾವು ಈಗ ನಮ್ಮ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು ಭತ್ತ ಒಂದು, ಮತ್ತು ಪಲ್ಸಸ್ ಅಂತಂದರೆ ಬೇಳೆಕಾಳುಗಳು, ಮುಖ್ಯವಾಗಿ ನಾವು ತೊಗರಿ ಮತ್ತು ಕಡಲೆ, ಮತ್ತು ಅದರ ಜೊತೆಗೆ ಮೆಣಸಿನಕಾಯಿನ ಹೆಚ್ಚಾಗಿ ಬೆಳೀತಿದ್ದು, ಮತ್ತು ಭತ್ತ ಎರಡು, ಮತ್ತು ನದಿಗಳು ನಮಗೆ ತುಂಗಾಭದ್ರೆ ಆಗಿರ್ಬೋದು, ಅಪ್ಪರ್ ಕೃಷ್ಣ ಆಗಿರ್ಬೋದು, ಎರಡೂ ನದಿಗಳಲ್ಲಿ ಸಾಕಷ್ಟು ನಮಗೆ ನೀರಿರೋದ್ರಿಂದ ಭತ್ತವನ್ನು, ಭತ್ತದ ಕಣಜ, ತೊಗರಿಯ ಕಣಜ, ಹತ್ತಿಯ ಕಣಜ ಮತ್ತು ಮೆಣಸಿನಕಾಯಿ, ಈ ನಾಲ್ಕು ಪ್ರಮುಖವಾದ ಬೆಳೆಗಳು ನಮಗಿಲ್ಲಿ ಬಂದಿದೆ. ಇದು ಜಾಸ್ತಿ ನಮಗೆ ಆದಾಯ ಕೊಡ್ತಕ್ಕಂಥ ಬೆಳೆಗಳು. ಇದ್ರ ಜೊತೆಗೆ ಬೇಕಾದಷ್ಟು ಬೆಳೆಗಳು ಬಹಳಷ್ಟು ಇದ್ದಾವೆ. ಕೃಷಿ ಅಂದರೆ ಬಹಳ ದೊಡ್ಡ ವಿಷಯ ಇದು. ಕೃಷಿ ಅಂದರೆ ಬರೀ ಈ ನಾವು ಬೆಳೆಗಳು ಬೆಳೆದಷ್ಟೇ ಖುಷಿ ಅಲ್ಲ, ಪಶುಸಂಗೋಪನೆ ಸಹ ಜೊತೆ ಸೇರ್ತದೆ, ಮತ್ತು ಸಿರಿಕಲ್ಚರ್ ರೇಷ್ಮೆ ಕೂಡ ಸೇರ್ತದೆ, ಮತ್ತು ಮೀನುಗಾರಿಕೆ ಮತ್ತು ಅರಣ್ಯ ಇಲಾಖೆ, ಇಷ್ಟು ಒಂದು ಎಲ್ಲ ಇದ್ರೆ ನಮ್ಮ ಪರಿಸರನು ಚೆನ್ನಾಗಾಗತ್ತೆ. ಈಗ ಹೇಳಿದ್ರು ಪರಿಸರದ ಬಗ್ಗೆ ಈ ಒಂದು ಕಾರ್ಯಕ್ರಮ, ನಾನು ಈ ಒಂದು ಉದ್ಘಾಟನೆ ಮಾಡೋದು ಯಾವ ರೀತಿ ಉದ್ಘಾಟನೆ ಮಾಡಿದೀವಿ ಅಂತಂದ್ರೆ ಅಕ್ಕಿ ಕುಟ್ಟೋದು. ಇದನ್ನ ಅಕ್ಕಿ ಕುಟ್ಟಿದ್ದು ನಾನು ಯಾವಾಗ ಕುಟ್ಟಿದ್ನಪ್ಪ ಅಂತಂದ್ರೆ 1970-70 ದಶಕದಲ್ಲಿ ನಾನು ಚಿಕ್ಕವನು 7-8 ಕ್ಲಾಸ್ ಇದ್ದಾಗ ನಮ್ಮ ತಾಯಿ ಜೊತೆಗೆ ನನ್ನ ಮೇಲೆ ನಿಂತ್ಕೊಂಡು ಸ್ವಲ್ಪ ಕುಟ್ತಿದ್ದೆ. ಆ ಒಂದು ನೆನಪು ಬಂತು ನನಗೆ, ಯಾಕಂದ್ರೆ ಸೊ ನಮ್ಮ ತಾಯಿ ಕೆಳಗೆ ಕುಂತ್ಕೊಂಡು ಅವ್ರ ಮೇಲೆ ಎತ್ಕೊಟ್ರೆ ನಾನು ಮೇಲೆ ಸ್ವಲ್ಪ ಹಾಕ್ತಿದ್ದೆ. ಸೊ ಅಕ್ಕಿನ ಮತ್ತು ಇದೇ ರೀತಿ ನವಣೆನ, ಸೊ ಎರಡನ್ನೂ ಬೆಳೀತಿದ್ದೆ ನಾವು. ಸೊ ನಾನು ಒಂದು ರೈತನ ಮಗ, ರೈತನಾಗಿ ಬೆಳೆದು ಸಾಕಷ್ಟು ಎಲ್ಲ ಬೆಳೆಗಳು ಬೆಳೆದಿರ್ತಕ್ಕಂಥ ಒಂದು ಅನುಭವ ನನಗೂ ಇದೆ. ಸೊ ನಾನು ಎಲ್ಲ ಇದನ್ನೆಲ್ಲ ಕೆಲಸ ಮಾಡಿದೆ. ಅದ್ರ ಜೊತೆಗೆ ಬೀಸಕ್ಕೆಲ್ಲ ಇರ್ತಿತ್ತು, ಅವಾಗ ಬೀಸ್ತಿದ್ವಿ. ಸಾಯಂಕಾಲ ಬಂದ ತಕ್ಷಣ ಅವರೆಲ್ಲ ಕೆಲಸ ಮುಗಿದ ತಕ್ಷಣ ನಮ್ಮ ಮನೆಯಲ್ಲ ಎಲ್ಲರೂ ಒಂದೊಂದು ಪುಟ್ಟಿಯಲ್ಲಿ ಒಂದಷ್ಟು ಇಟ್ಕೊಂಡೋಗಿ ಅಲ್ಲಿ ಬೀಸ್ಕೊಂಡು ಬಂದ್ಬಿಡ್ತಿದ್ರು. ಯಾವುದೇ ಥರದ ಮಿಲ್ ಇದ್ದಿಲ್ಲ ಅವಾಗ. ಅವಾಗ ಮನೆಗಂದ್ರೆ ಒಳಕಲ್ಲು ಇದ್ದೇ ಇರ್ತಿತ್ತು. ಎಂಥ ಒಂದು ಬಡವ್ರ ಮನೆ ಆಗಿರ್ಬೋದು, ಸಾಹುಕಾರ ಮನೆ ಆಗಿರ್ಬೋದು, ಈಗಲೂ ಭಾಳ ರಿಚ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಒಂದಿರ್ತದೆ, ಅದು ಒಂದು ಪದ್ಧತಿ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಏನಪ್ಪ ಅಂದರೆ ಕೃಷಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಕೃತಿ. ವಿತೌಟ್ ಅಗ್ರಿಕಲ್ಚರ್ ದೇರ್ ಇಸ್ ನೋ ಕಲ್ಚರ್. ಎಲ್ಲ ಕಲ್ಚರ್ ಸ್ಟಾರ್ಟ್ ಆಗಿರೋದು ಅಗ್ರಿಕಲ್ಚರ್ ಮುಖಾಂತರ. ಸೊ ಅಗ್ರಿಕಲ್ಚರ್ ನಮಗೆ ಬೇಸ್. ಪ್ರತಿಯೊಂದು ನಾವು ಏನು ಬೆಳೆದಿರ್ತಕ್ಕಂಥ ವಸ್ತುಗಳಿದಾವ ಅವನ್ನೆಲ್ಲ ನಮ್ಮ ಪೂಜೆ ಪುರಸ್ಕಾರಗಳು ಉಪಯೋಗ ಮಾಡ್ತೀವಿ. ಒಂದು ಎಲೆಯಿಂದ ಆಗಿರ್ಬೋದು, ಅಡಿಕೆಯಿಂದ ಆಗಿರ್ಬೋದು, ಅನ್ನದಿಂದ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳು ಫಸ್ಟ್ ನಾವು ದೇವರ ಒಂದು ಸನ್ನಿಧಿಗೆ ಮುಟ್ಟಿಸಿ ಆಮೇಲೆ ನಾವು ಮಾಡ್ತಿದ್ದೀವಿ. ಫಸ್ಟ್ ಕೊಯ್ಲಿ ಬಂದ್ರೂ ಕೂಡ ಫಸ್ಟ್ ದೇವರಿಗೆ ಅರ್ಪಿಸ್ತಿದ್ವಿ. ಈಗ ಒಂದು ಸ್ವಲ್ಪ ಹೆಚ್ಚಿಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವಾಗ ನಾವು ಅದೇ ಥರ ಮಾಡ್ತಿದ್ವಿ. ಪ್ರತಿ ಸೋಮವಾರ ಮಾತ್ರ ಪೂಜೆನೇ ಮಾಡ್ತಿದ್ವಿ. ಬಸವಣ್ಣನ ಅವತ್ತು ಫ್ರೀ, ಸೊ ಎತ್ತುಗಳಿಗೆ ಪೂಜೆ ಮಾಡಿ ಇದೆಲ್ಲ ಮಾಡ್ತಿದ್ವಿ. ಇವೆಲ್ಲ ನನಗೆ ನೆನಪು ಬರ್ತದವೆ. ಸೊ ಈಗ ಎಲ್ಲ ಮಿಲ್ ಬಂದಿದೆ, ಈಗ ಎಲ್ಲ ಇವೆಲ್ಲ ಬರೋಕ್ಕೆ ಏನಿಲ್ಲ, ಯಾಕಂದರೆ ಆಗಿನ ಒಂದು ಶಕ್ತಿ ಕಡಿಮೆ ಆಗಿದೆ ಯುವಕರಿಗೀಗ. ಸೊ ಎಲ್ಲ ಬಂದು ಇಲ್ಲ ಮೆಕನೈಸೇಷನ್ ಎಲ್ಲ ನಾವು ಇದನ್ನು ಮಾಡ್ತಿದ್ದೀವಿ. ಕುಂಟೆ ಹೊಡೆಯೋರು ಕಡಿಮೆ ಆಗಿದ್ರೆ, ಎತ್ತು ಕಟ್ಟೋರು ಕಡಿಮೆ ಆಗಿದ್ರೆ, ಎಲ್ಲ ಈಗ ಮೆಕನೈಸೇಷನ್ ಬೆಳೆದಿದೆ. ಮೆಕನೈಸೇಷನ್ ಬಂದ ತಕ್ಷಣ ನಮಗೇನಾಗುತ್ತೆ, ಮತ್ತೆ ನಮಗೆ ಸಿಗ್ತಕ್ಕಂಥ ಪರಿಕರಗಳು, ಮುಖ್ಯವಾಗಿ ನಮಗೆ ಗೊಬ್ಬರ, ಸಾವಯವ ಗೊಬ್ಬರ ಅಂತ ಇಲ್ಲೇ ಇಲ್ಲ. ಸೊ ಎಲ್ಲ ಬರೀ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಬೇಕಾದಷ್ಟು ಬೆಳೆದು ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ. ಸೊ ಮತ್ತೊಮ್ಮೆ ನಾವು ಮಣ್ಣಿನ ಫಲವತ್ತತೆ ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದು ಮುಖ್ಯವಾಗಿ ಇಲ್ಲಂದ್ರೆ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಈಗ ಪ್ರಚಾರ ಮಾಡ್ತದೆ. ಕಾರಣ ಏನಪ್ಪ ಅಂದ್ರೆ ನಾವು ಒಂದೇ ಮಾಡ್ತೀವಿ, ಅಕ್ಕಿ ಬೆಳೆದ ತಕ್ಷಣ ಅಕ್ಕಿ ಅನ್ನ ಎಲ್ಲಾ ಕಡೆ ಸಿಗ್ತದೆ, ಈಗ ಅಕ್ಕಿ ಸಿಗೋದಕ್ಕೇನು ಡೌಟೇ ಇಲ್ಲ. ನಾವು ಚಿಕ್ಕವರಿದ್ದಾಗ ಅಕ್ಕಿ ಅನ್ನ ಮಾಡಿದ್ರೆ ಅಂತಂದ್ರೆ ಅವತ್ತು ಹಬ್ಬ, ಹಬ್ಬದ ದಿನ ಮಾತ್ರ ಬೆಳೆ ಅನ್ನ, ಇನ್ನು ಉಳಿದದ್ದನ್ನೆಲ್ಲ ಬರೇ ನವಣೆ ಅನ್ನ ಅಂತ ಇಂತ ಅನ್ನ ಇರ್ತಿದ್ದು. ಸೊ ಆರ್ಕನ್ನು ಬೆಳೀತಿದ್ವಿ, ಸಾಮೆನೆ ಬೆಳೀತಿದ್ವಿ, ನವಣೆನು ಬೆಳೀತಿದ್ವಿ. ಆದ್ರೆ ಈಗ ಹೆಚ್ಚಿಗೆ ಸೇರ್ಕೊಂಡವೀಗ ಕೊರಲೆ ಮತ್ತು ಬೂದಲು. ಈ ಕೊರಲೆ ಬೂದಲು ಅನ್ನೋದು ಕಳೆಗಳ ಟೈಪ್ ಇದ್ದಂಗಿದ್ದು. ಸೊ ಆದ್ರೆ ಈಗ ಅದನ್ನ ಒಂದು ಬೆಳೆ ಮಾಡಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶ ಗುಣಗಳು. ಸೊ ಅದಕ್ಕೆ ಏನಾಗಿದೆ ಅಂದ್ರೆ ಕೆಲವೊಂದು ನಮಗೆ ಈ ಫೈಬರ್ ಕಂಟೆಂಟ್ ಈ ಇದ್ರ ಜಾಸ್ತಿ ಇರೋದ್ರಿಂದ ಆ ಒಂದು ಕಡಿಮೆ ನಿಧಾನವಾಗಿ ನಮ್ಗೆ ಸಕ್ಕರೆ ಅಂಶ ಬಿಡ್ತದೆ. ಆದ್ರೆ ಅಕ್ಕಿಯಲ್ಲಿ ಆಗಿಲ್ಲ, ಈ ಕೆಲವೊಂದು ಅಕ್ಕಿ ಇದೆ, ಬೇರೆ ಬೇರೆ ತಳಿಗಳಿದಾವೆ, ಅದ್ರಲ್ಲಿ 108 ತಳಿಗಳ ಅಕ್ಕಿ ಇದಾವೆ. ರಾಜಮುಡಿ ಅಕ್ಕಿ ಅಂತಿದೆ, ಕೆಂಪು ಅಕ್ಕಿ ಅಂತಿದೆ, ಸೊ ಬಿಳಿ ಅಕ್ಕಿ ಇದೆ, RNR ತಳಿ ಇದೆ, ನಮ್ ಗಂಗಾವತಿ ವೆರೈಟೀಸ್ ಇದಾವೆ, ಅದರಲ್ಲಿ ಈಗ ಹೊಸ ಹೊಸ ತಳಿಗಳು ಬಿಡುಗಡೆ ಮಾಡಿದೀವಿ. ಜಿಂಕ್ ಇರ್ತಕ್ಕಂತ ಪೋಷಕಾಂಶಗಳು ಇರ್ತಕ್ಕಂತ ಒಂದು ತಳಿ ಇದೆ. ಸೊ ಆಮೇಲೆ ಚಿರುಮುರಿ ಮಾಡ್ತಕ್ಕಂತ ಒಂದು ತಳಿನೂ ಇದೆ. ಅದು ಯಾವ ಯಾರಿಗೆ ಬೇಕೋ, ಯಾವ ತಳಿಗಳು ಯಾರ ಭಾಗಕ್ಕೆ ಯಾವ್ದು ಬೇಕನ್ನೋದ್ರ ಬಗ್ಗೆ ತಳಿಗಳು ಸಹ ನಾವು ಬಿಡುಗಡೆ ಮಾಡಿದೀವಿ. ಅಂತ ತಳಿಗಳನ್ನು ಉಪಯೋಗ ಮಾಡ್ಕೋಬೇಕು, ಹೆಚ್ಚಿನ ಒಂದು ಆದಾಯ ಪಡಬೇಕು. ರೈತರದ ಒಂದು ಆದಾಯ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಆಗಿದೆ. ಕಡಿಮೆ ಏನಪ್ಪ ಅಂದ್ರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಅವ್ರು ಏನಪ್ಪ ಅಂದ್ರೆ ಬೆಳೆದ ಮೇಲೆ ಜಾಸ್ತಿ ಒಮ್ಮೆ ಬೆಳೆದು ಬಿಡ್ತಾರೆ, ಬೆಳೆದು ಮಾರ್ಕೆಟ್ಗೆ ಬಂದ್ರೆ ಮಾರ್ಕೆಟ್ ಗ್ಲಟ್ ಆಗಿ ರೇಟ್ ಡೌನ್ ಆಗಿಬಿಡ್ತದೆ. ಸೊ ಹೋದ ಸರ್ತಿ ನಮಗೆ ಮೆಣಸಿನ್ಕಾಯಿ ಬೆಳೆಗೆ ಬೆಲೆ ಇದ್ದಿಲ್ಲ, ಒಂದೆರಡು ವರ್ಷ, ಅದರಿಂದ ಎರಡು ವರ್ಷ ಬಹಳ ಇತ್ತು, ಮತ್ತೆ ಈ ವರ್ಷ ಮತ್ತೆ ಬೆಳೆ ಬಂದಿದೆ. ಯಾವುದಕ್ಕೆ ಬೆಳೆ ಯಾವಾಗ ಬರ್ತದಂದು ಯಾರು ಇದು ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಬಂದಿರತಕ್ಕಂಥ ಬೆಳೆನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಯಾವ ರೀತಿ ಬ್ರ್ಯಾಂಡಿಂಗ್ ಮಾಡಬೇಕು, ಪ್ರೊಸೆಸ್ ಮಾಡಬೇಕು, ವ್ಯಾಲ್ಯೂ ಅಡಿಷನ್ ಕೊಡಬೇಕು ಅದಕ್ಕೆ, ಅದನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಇದನ್ನ ಇದೆ, ಅದನ್ನ ನೀವು ಬಳಸ್ಕೋಬೇಕು. ಇಲ್ಲ ಯಾಕಂದ್ರೆ ಬೇರೆಯವರೆಲ್ಲ ಬಂದು ಬಳಸ್ಕೊಂಡು ಹೋಗ್ಬೇಕಾದ್ರೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪ್ರೊಸೆಸಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಇದನ್ನ ಹೆಚ್ಚಾಗಿ ಮಾಡಬೇಕು. ಯಾಕಂದ್ರೆ ಜಾಸ್ತಿ ಇಲ್ಲೇ ಬೆಳ್ಕೊಟ್ರೆ ಅವ್ರು ಇಲ್ಲೇ ತಗೊಂಡ್ಬಿಟ್ಟು ನಿಮ್ಮ ಹತ್ರ ಅದನ್ನ ಪ್ರೊಸೆಸ್ ಮಾಡ್ತಾರೆ. ಪ್ರೊಸೆಸ್ ಮಾಡ್ಬೇಕಾದ್ರೆ ಬಹಳ ಕ್ವಿಕ್ ಆಗುತ್ತೆ, 4 ಟನ್ ಪರ್ ಅವರ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲಿದಾವೆ. ಅದನ್ನ ಇನ್ನ ಜಾಸ್ತಿ ಮಾಡ್ತಕ್ಕಂಥ ಇನ್ನೊಂದು ಈಗೆಲ್ಲ ಮಿಲ್ಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಅಂತಂದು. ಸೊ ಅದೊಂದು ಸರಪಳಿ ಉತ್ಪಾದನೆ ಆಗ್ಬೋದು, ಅದಕ್ಕೆ ಪ್ರೊಸೆಸಿಂಗ್ ಆಗಿರ್ಬೋದು, ವ್ಯಾಲ್ಯೂ ಅಡಿಷನ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ನೀವೆಲ್ಲ ನಮ್ಮ ಇದರಲ್ಲಿ ಬ್ರೆಡ್ ಎಲ್ಲಾನು ವ್ಯಾಲ್ಯೂ ಅಡಿಷನ್ ಇದಾವೆ. ಅದನ್ನ ಜಾಸ್ತಿ ಮಾಡಿದ್ರೆ ಹೆಚ್ಚು ಹೆಚ್ಚು ನಿಮಗೆ ಆದಾಯ ಬರ್ತದೆ. ಆ ನಿಟ್ಟಿನಲ್ಲಿ ನೀವು ಜಾಸ್ತಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಬೆಲೆ ಕೊಡ್ತಕ್ಕಂಥ ಮಾಡಬೇಕು. ಇಂಥ ಸಿರಿಧಾನ್ಯಗಳನ್ನು ನೀವು ಎಷ್ಟು ವರ್ಷ ಇಟ್ಕೊಳ್ಬೋದು. ರಾಗಿ ಬರಗಾಲ ಬಂದರೂ ಕೂಡ ಯಾವಾಗ ಫೆಮೈನ್ ಕ್ರಾಪ್ ಅಂತ ಹೇಳ್ತೀವಿ, ಬರಗಾಲದ ಒಂದು ಬೆಳೆ, ನೀವು ಎಷ್ಟು ವರ್ಷ ಬೇಡಿಕೆಟ್ಕೊಂಡ್ರು ರಾಗಿ ಏನಾಗಲ್ಲ, ನವಣೆಗೂ ಏನಾಗೋದಿಲ್ಲ. ಸೊ ಇಂಥ ಒಂದು ಸಿರಿಧಾನ್ಯಗಳನ್ನು ನೀವು ಎಷ್ಟು ವರ್ಷ ಬೇಕಾದ್ರೆ ಸ್ಟಾಕ್ ಮಾಡ್ಬೋದು. ಆದರೆ ನೀವು ಜೋಳ ಬೆಳೆದು ಬಿಟ್ರೆ ಹುಳ ಜಾಸ್ತಿ ಬಿದ್ದು ಬಿಡ್ತವೆ, ಬೇಗ ಇದಾಗ್ಬಿಡ್ತದೆ. ಅದನ್ನ ಎಷ್ಟು ಬೇಕು ಅಷ್ಟೇ ಬೆಳ್ಕೋಬೇಕು, ನಮ್ಗೆ ತಿಂದು ನೆಕ್ಸ್ಟ್ ಇಯರ್ಗೆ ಆಗಬೇಕು. ಹಾಗೆ ಭತ್ತ ಏನು ಮಾಡಿದ್ರೆ ಇದನ್ನು ಇಟ್ಕೋಬೋದು, 3 ವರ್ಷ ಆಗಿ ಬಂದು ಭತ್ತನ ತಿಂದ್ರೆ ಇನ್ನೂ ಜಾಸ್ತಿ ನಮಗೆ ಅನ್ನ ಅಡವಾಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಅದನ್ನು ಸ್ಟಾಕ್ ಮಾಡ್ಕೊಂಥ ಕೆಪಾಸಿಟಿ ಇರಬೇಕು. ಇನ್ಫ್ರಾಸ್ಟ್ರಕ್ಚರು ನಿಮ್ಗೆ ಅಲ್ಲಲ್ಲಿ ಈಗೆಲ್ಲ ಸ್ಟೋರೇಜ್ ಕೆಪಾಸಿಟಿ ಈಗ ಬಂದಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ನಿಮ್ಮ ಜೊತೆಗೆ ಸದಾ ಇರ್ತದೆ. ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳು, IIT ಸಂಸ್ಥೆ ಆಗಿರ್ಬೋದು, ಸಾಕಷ್ಟು ಇದಾಗ ಈಗ ಬಂದಿರತಕ್ಕಂಥದ್ದಪ್ಪ ಅಂದ್ರೆ ಎಲ್ಲ ಫಾಸ್ಟಾಗಿ ಆಗಬೇಕು, ಎಲ್ಲ ಕಂಪ್ಯೂಟರ್ ಇದ್ದಂಗೆ. ಈಗ ರೈತರು ಏನಾಗಿದೆ ಅಂದ್ರೆ ರೈತರ ತಾಳ್ಮೆ ಕಡಿಮೆ ಆಗಿಬಿಡೋದೆ, ಬಹಳ ಕ್ವಿಕ್ಕಾಗಿ ಆಗ್ಬೇಕು ಅವರಿಗೆ. ಸೊ ಬಟನ್ ಒತ್ತಿದ ತಕ್ಷಣ ಎಲ್ಲ ಕೆಲಸಗಳು ಆಗಿಬಿಡ್ಬೇಕು ಅನ್ನೋದ್ರು ಆ ಒಂದು ಇದಕ್ಕೆ ಬಂದಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಅವರು ಮೆಕನೈಸೇಷನ್, ಈಗ ಈ ಹಾರ್ವೆಸ್ಟಿಂಗ್ ನೋಡಿದ್ರೆ ಈಗ ಕಟಾವ್ ಮಾಡೋದು ಒಂದೇ ಸರಿ ಬಂದ್ಬಿಡ್ತದೆ, ಕಟಾವ್ ಮಾಡೋದು, ಪ್ರೊಸೆಸ್ ಮಾಡೋದು, ಅಲ್ಲೇ ಬ್ಯಾಗ್ ಮಾಡಿ ರೆಡಿ ಮಾಡಿ ಹಂಗೆ ಮಾರ್ಕೆಟ್ಗೆ ಕಳಿಸ್ಬಿಡ್ತಾರೆ. ಆದರೆ ಹಾಗೆ ಆಗಬಾರ್ದು. ಮಾರ್ಕೆಟ್ ನೋಡಿಬಿಟ್ಟು ಮಾರ್ಕೆಟ್ ಎಲ್ಲಿದೆ, ಯಾವಾಗಿದೆ, ಎಷ್ಟಿದೆ ಅದನ್ನು ನೋಡ್ಕೋಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಿಮಗೆ ಲಾಭ ಆಗುತ್ತೆ. ಉದಾಹರಣೆ, ನೀವು ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ ಆಗಿರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಲಾಭ ಇದೆ. ಅದರಲ್ಲಿ ಕೋಳಿ ಉದ್ಯಮದಲ್ಲಿ ಅಂತ 2 ತಿಂಗಳಿಗೊಂದು ಬ್ಯಾಚ್ ಮಾಡ್ಬೋದು. ಗುರಿ ಮತ್ತು ಆಡು ಸಾಕಾಣಿಕೆ ಚೆನ್ನಾಗಿದೆ, ಅದಕ್ಕೆ ರೇಟ್ ಇನ್ನೂ ಜಾಸ್ತಿ ಆಗ್ತದೆ, ಕಡಿಮೆ ಅಂತೂ ಆಗೋದಿಲ್ಲ. ಸೊ ಇಂಥವನ್ನ ಸಬ್ಸಿಡಿ ಆಕ್ಯುಪೇಷನ್ ಅಥವಾ ಅಲೈಡ್ ಸೆಕ್ಟರ್ಸ್ ಇನ್ ಅಗ್ರಿಕಲ್ಚರ್ ಅಂತಂದು ನಾವು ಹೇಳ್ತೀವಿ. ಅಂಥ ಸೆಕ್ಟರ್ಸ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದರೆ ನಿಮಗೆ ಲಾಭದಾಯಕ ಆಗಿದೆ ನಿಮಗೆ, ಯಾಕಂದ್ರೆ ಜನಸಂಖ್ಯೆನ ಜಾಸ್ತಿ ಆಗ್ತದೆ. ನಮ್ಮ ಉತ್ಪಾದನೆ 2050 ಜಾಸ್ತಿ ಬೇಕು. ಈಗ 350 ಮಿಲಿಯನ್ ಟನ್ಸ್ ಬೆಳೀತಾ ಇದ್ದೀವಿ, ಅವಾಗ ಭಾಳ ಬರೀ 50 ಮಿಲಿಯನ್ ಟನ್ಸ್ ಇತ್ತು ನಮ್ಮ ಸ್ವಾತಂತ್ರ್ಯ ಬರೋದು. ಈಗ 350 ಮಿಲಿಯನ್ ಟನ್ಸ್ ಬಂದರೆ ನಮಗೆ ಆರಾಮಾಗಿ ಸಿಗ್ತದೆ, ಯಾವುದು ಕಡಿಮೆ ಇಲ್ಲ, ಊಟಕ್ಕೆ ನಮಗೆ ಬೇಕಾದಷ್ಟೆಲ್ಲ ಸಿಗ್ತದೆ. ಆದರೆ ನಾವಿನ್ನ ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳಲ್ಲಿ ಇನ್ನ ಸೆಲ್ಫ್ ಸಫಿಷಿಯನ್ಸ್ ಆಗಿಲ್ಲ, ಏಕದಳ ಧಾನ್ಯಗಳಲ್ಲಿ ಮಾತ್ರ ನಾವು ಸಫಿಷಿಯನ್ಸ್ ಇದ್ದೀವಿ, ನಮ್ಗೆ ಬೇಕಾದಷ್ಟು ಸಿಗ್ತದೆ. ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ, ಇವು ಗೋಧಿ ಮತ್ತು ಅಕ್ಕಿ ಯಥೇಚ್ಛವಾಗಿ ಬೆಳೀತದೆ. ಮೆಕ್ಕೆಜೋಳ, ಮೆಕ್ಕೆಜೋಳಕ್ಕೂ ಈಗ ಸರಿ ರೇಟ್ ಕಡಿಮೆ ಆಗಿದೆ. ಇದು ಜಾಸ್ತಿ ನಮ್ಮ ಮನುಷ್ಯರಿಗಿಂತ ಈ ಕೋಳಿ ಆಹಾರ ಮತ್ತು ಪಶು ಆಹಾರಕ್ಕೆ ಹೋಗ್ತದೆ. ಸೊ ನಮಗೆ ಬಂದಿರತಕ್ಕಂಥ ಆಹಾರದಲ್ಲಿ ಪಶು ಮತ್ತು ಕೋಳಿಗಳು ಸಹ ಬೇಕಾಗ್ತವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿನ ಉತ್ಪಾದನೆಗೆ ಸಾಕಷ್ಟು ಸ್ಕೋಪ್ ಇದೆ. ಭೂಮಿ ಕಡಿಮೆ ಆಗ್ತದೆ, ಹೆಚ್ಚಾಗೋದಿಲ್ಲ, ಭೂಮಿ ಅಂತ ಕಡಿಮೆ ಆಗುತ್ತೆ. ಇದ್ದ ಭೂಮಿಯಲ್ಲಿ ನಾವು ಫಲವತ್ತತೆ ಮೇಂಟೈನ್ ಮಾಡ್ಕೊಂಬಿಟ್ಟು ಹೆಚ್ಚೆಚ್ಚು ಉತ್ಪಾದನೆ ಮಾಡ್ಕೋಬೇಕು. ಅದಕ್ಕೆ ಮಲ್ಟಿ ಸ್ಟೋರ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಆ ರೀತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಮುಂದಿನ ಜಮಾನ, ಯಾಕಂದ್ರೆ ಈಗೆಲ್ಲ ಸಿಟೀಸ್ ಜಾಸ್ತಿ ಡೆವಲಪ್ ಆಗ್ತದೆ, ಎಲ್ಲ ನೋಡಿದ್ರೆ ಎಲ್ಲ ಕಡೆ ಸೈಟ್ಗಳು ಆಗ್ತವೆ. ಸೊ ಎಲ್ಲ ರೋಡ್ಸ್ ಆಗ್ತದೆ, ಬಿಲ್ಡಿಂಗ್ಸ್ ಆಗ್ತದೆ, ನಮ್ಮ ಏರಿಯಾ ಕಲ್ಟಿವೇಷನ್ ಅಗ್ರಿಕಲ್ಚರ್ ಇದಕ್ಕೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಟೆರೇಸ್ ಕಲ್ಟಿವೇಷನ್ನು, ಹೋಮ್ ಗಾರ್ಡನಿಂಗು ಇವೆಲ್ಲ ಬರ್ತದವೆ. ನಿಮ್ಗೆ ಎಲ್ಲೆಲ್ಲಿ ಬೇಕೋ ಮನೆಗೆ ನೀವು ಅಲ್ಲೇ ನಿಮ್ಮ ಒಂದು ಮನೆಯ ಮೇಲೇ ಬೆಳ್ಕೋಬೋದು, ಮಾಡ್ಬೋದು, ನಿಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನದು. ಮತ್ತು ಇದಕ್ಕೆ ಜಾಸ್ತಿ ಇದು ಸಾವಯವ ಬಗ್ಗೆ ಈಗ ಜಾಸ್ತಿ ಜನ ಮಾತಾಡ್ತಾರೆ. ಸಾವಯವ ಬಗ್ಗೆ ಅಂತಂದರೆ ಆದಷ್ಟು ಫಸ್ಟ್ಗೆ ನೀವು ನಿಮ್ಮ ಇದಕ್ಕೆ ಏನು ಮನೆಗೆ ಬೇಕೋ ಅಷ್ಟೆಲ್ಲ ನೀವು ಸಾವಯವದ ಬೆಳ್ಕೊಂಡು ನಂತರ ಉಳಿದವರಿಗೆ ಮಾರ್ಕೆಟಿಗೆ ಕೊಡಬೇಕಾಗ. ಸೊ ಅದನ್ನು ನಿಮಗೆ ಬಿಟ್ಟು ಮತ್ತು ನೀವು ಎಲ್ಲನೂ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೈ ಸುಡ್ಕೋಬಾರ್ದು. ಅಂತಂಥದಾಗಿ ನೀವು ಮಾಡ್ತಾ ಹೋದರೆ ಡೆಫಿನೆಟ್ಟಾಗಿ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಕಷ್ಟಕ್ಕೆ ಒಳ್ಳೆಯ ಬೆಲೆ ಸಿಗ್ತದಂತಂದು ಹೇಳ್ತಾ ನಾವು ಇನ್ನೊಂದು ನಾವು ಇದನ್ನು ಪಾಂಪ್ಲೆಟ್ ಇದು ಮಾಡಿದ್ದೀವಿ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ. ಸೊ ಪ್ರಧಾನಮಂತ್ರಿ PMFME ಸ್ಕೀಮ್ಗಳಲ್ಲಿ ಸಾಕಷ್ಟು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಿಗೂ ಮತ್ತು ಉದ್ಯಮದಾರರಿಗೂ ಸಾಲ ಸೌಲಭ್ಯಗಳು ಸಿಗ್ತವೆ. ಇದನ್ನು ಹೆಚ್ಚಿನ ಮಂದಿ ಉಪಯೋಗ ಮಾಡ್ಕೋಬೇಕು. ಅದನ್ನು ಉಪಯೋಗ ಮಾಡ್ಕೊಂಡ್ರೆ ನಿಮಗೆ ಸಾಕಷ್ಟು ಈಗಲೇ ನಮ್ಮಲ್ಲಿ 18 ಈ ಸ್ಟಾರ್ಟ್ಅಪ್ಸ್ ಇದ್ದಾವೆ. ಈ ಸ್ಟಾರ್ಟ್ಅಪ್ಸಲ್ಲಿ ತಾವು ಬಂದು ಇಲ್ಲ ಮಾಡ್ಕೊಂಡು ಹೋಗ್ಬೋದು. ಆಯಿಲ್ ಮಿಲ್ ಇದೆ, ಆಯಿಲ್ ಮಿಲ್ಲಲ್ಲಿ ನಮ್ಮ ಇಲ್ಲಿದೆ, ನಮಗೆ ಆಲ್ರೆಡಿ ಒಬ್ಬರಿಗೆ ಕೊಟ್ಟುಬಿಟ್ಟಿವಿ, ಕಂಟಿನ್ಯೂಸ್ ಆಯಿಲ್ ಮಿಲ್ ಬಿಡ್ತಾರೆ. ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಎಣ್ಣೆನು ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ರೈತ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಾನು ಎಲ್ಲ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಡಿ ಮಲ್ಲಿಕಾರ್ಜುನ ಇವರುಗಳು ಕೂಡ ಮಾತನಾಡಿದರು. ಹಾಗೇನೆ ಸಿಂಧನೂರು ತಾಲೂಕಿನ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ಹೊನ್ನನಗೌಡ ಬೆಳಗುರ್ಕಿ ಇವರುಗಳು ಕೂಡ ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದು ಹೀಗೆ. ರೈತ ದಿನಾಚರಣೆ ನಾವು ಇವತ್ತು ಒಂದೇ ದಿವಸ ಅಲ್ಲ, ವರ್ಷದ 365 ದಿವಸ ನಾವು ನೆನಪು ಮಾಡಬೇಕು. ಯಾಕಂದರೆ ನಾವು ದಿನಾಲು ಒಂದು 3 ಹೊತ್ತು ಬೆಳಗ್ಗೆ ತಿಂಡಿ 2 ಹೊತ್ತು ಊಟ ಮಾಡ್ತೇವಂದ್ರೆ ರೈತ ಇರೋದರಿಂದ ನಾವು 365 ದಿವಸ ವರ್ಷದ ನಾವು ನೆನಪು ಮಾಡಬೇಕಾಗ್ತದೆ. ಆದರೆ ರೈತರಿಗೂ ಒಂದು ಗೌರವ ಕೊಡಲಿ ಅಂಥೇಳಿ ಚರಣ್ ಸಿಂಗ್ ಅವರ ಏನು ಅವರ ಬರ್ತ್ಡೇ ಇದೆ ಆ ದಿವಸ 23 ತಾರೀಕು ಪ್ರತಿ ವರ್ಷ ನಾವು ರೈತ ದಿನಾಚರಣೆ ಹಮ್ಮಿಕೊಂಡು ಅವರಿಗೊಂದು ಗೌರವ ಕೊಡುವ ಸಲುವಾಗಿ ಸರ್ಕಾರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಅಂಗವಾಗಿ ನಾವು ರೈತರಿಗೆ ಒಂದು ಸಿರಿಧಾನ್ಯ ಮೇಳನು ಕೂಡ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ಯಾಕಂದರೆ ಒಂದೇ ನಾವು ಒಂದು ರೈತ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಮಾಡಿದರೆ ತಾಂತ್ರಿಕ ಮಾಹಿತಿ ಕೂಡ ರೈತರಿಗೆ ಕೊಡೋ ದೃಷ್ಟಿಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇಲಾಖೆ ನೋಡಿರಿ, ಸುಮಾರು 10 ವರ್ಷದಿಂದ ಈ ಸಿರಿಧಾನ್ಯದ ಮಹತ್ವ ಸ್ವಲ್ಪ ರೈತರಿಗೆ ಇದು ಆಗಲಿ ಅನ್ನೋ ದೃಷ್ಟಿಯಿಂದ ಮೊದಲಿಗೆ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಅವರಿಗೆ ಪ್ರೋತ್ಸಾಹ ಧನ ಕೊಡಬೇಕು ಅಂಥೇಳಿ ವಿಚಾರ ಮಾಡಿ, ಅಂದರೆ ಈ ಒಂದು ಸಿರಿಧಾನ್ಯ ಕ್ಷೇತ್ರನ ಹೆಚ್ಚು ಮಾಡಿ. ಯಾಕಂದರೆ ಅದು ಅಷ್ಟೇ ಅಲ್ಲ, ಮತ್ತು ಪೇಟೆಯಲ್ಲಿ ಇರುವಂಥ ನಾಗರಿಕರಿಗೆ ಭಾಳಷ್ಟು ತೊಂದರೆಗಳಾಗ್ತಾ ಇದ್ದವು, ಏನೋ ಆರೋಗ್ಯದ ವೈಪರೀತ್ಯ, BP, ಶುಗರ್ ಇಂಥೆಲ್ಲ ಬರ್ತಾ ಇದೆ. ಸೊ ಈ ಸಿರಿಧಾನ್ಯ ಸೇವೆ ಮಾಡೋದ್ರಿಂದ ಒಂದು ಆರೋಗ್ಯ ಸುಧಾರಣೆನೂ ಆಗ್ತದೆ ಅನ್ನೋ ದೃಷ್ಟಿಯಿಂದ, ಮತ್ತು ರೈತರಿಗೆ ಒಂದು ಲಾಭ ಆಗಲಿ ಅಂಥೇಳಿ ಈ ಸಿರಿಧಾನ್ಯ ಬೆಳೆಯೋದ್ರ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಸುಮಾರು 10 ವರ್ಷದಿಂದ ನಾವು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಗೆ ನಾವು ಪ್ರೋತ್ಸಾಹಧನ ಕೊಡ್ತಿದ್ದೀವಿ, ಯಾರು ರೈತರು ಸಿರಿಧಾನ್ಯ ಬೆಳೀತಾ ಇದ್ರು ಮತ್ತು ಅದು ಬೆಳೆದ ಮೇಲೆ ಅವರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತಾಯಿತ್ತು. ಆ ದೃಷ್ಟಿಯಿಂದ ಈಗ ನಾವು ಯಾವ ಇದಕ್ಕೆ ನಿಂತು ಬಂದಿದ್ದೀವಿ ಅಂದರೆ, ಈಗ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ, ವ್ಯವಸಾಯ ಉತ್ಪಾದನೆ ಆದ್ಮ್ಯಾಗ ಏನು ಮಾಡಬೇಕು, ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಪ್ರಧಾನಮಂತ್ರಿ ಕಿರು ಉದ್ಯಮಿಗಳಿಗೆ ಈಗ ಸುಮಾರು 15 ಲಕ್ಷ ತನ ಸಹಾಯಧನ ಸಿಗುತ್ತೆ. ಒಂದು 30 ಲಕ್ಷ ಏನಾದರೂ ಪ್ರೊಜೆಕ್ಟ್ ಮಾಡಿದರೆ ಕಿರು ಉದ್ಯಮಿಗೆ ಸುಮಾರು 15 ಲಕ್ಷ, 29% ಕರ್ನಾಟಕ ಸರ್ಕಾರದವ್ರು ಕೊಡ್ತಾರೆ, 21% ಕೇಂದ್ರ ಸರ್ಕಾರ, ಅಂದರೆ 50%. ನಮ್ಮದೊಂದು ಯಾವುದಾದ್ರೆ ಒಂದು 30 ಲಕ್ಷದ ಪ್ರೊಜೆಕ್ಟ್ ಇದ್ದರೆ 15 ಲಕ್ಷ ಸಹಾಯಧನ ಸಿಗ್ತದೆ. ನಾನು ಕಳೆದ ಒಂದು 2-3 ತಿಂಗಳ ಹಿಂದೆ, ನಾವು ಈ ಜಕ್ಕಲ್ ದಿನ್ನೆಯಲ್ಲಿ ಒಂದು ರೈತ ಉತ್ಪಾದಕ ಕಂಪನಿ ಇದೆ, ಆ ರೈತರ ಉತ್ಪಾದಕ ಮೋಸ್ಟ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಮಾಡಿದ್ದಂಥದ್ದು, ಅದಕ್ಕೆ ರೈತ ಉತ್ಪಾದನಾ ಕಂಪನಿ. ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ರೈತರಿಗೆ ಇದು ಮಾಡಬೇಕಂತ. ರೈತರು ಉತ್ಪಾದನಾ ಕಂಪನಿ ಯಾಕೆ ಬಂತು, ಅಲ್ಲಲ್ಲೇ ರೈತರು ನಾವು ಒಂದಾಗಿ ಒಂದು ಸುಮಾರು 500,000 ರೈತರು ಒಂದು ಕಡೆ ಆದರೆ ಒಂದೇ ಥರ ಬೆಳೆಯುವಂಥ ರೈತರು ಒಂದು ಕಡೆ ಕೂಡಿ, ಸೊ ಅವ್ರದೇ ಬೆಳೆ ಅವರೇ ಒಂದು ಏನಾದರೂ ನಾವು ಮೌಲ್ಯವರ್ಧನೆ ಮಾಡುವಂಥ ಅಥವಾ ಕೃಷಿ ಸಂಸ್ಕರಣೆ ಘಟಕಗಳನ್ನು ಹಾಕ್ಕೊಂಡು ಅವರಿಗೆ ಒಂದು ಸರಿಯಾಗಿ ಅಂದರೆ ಅವ್ರ ಬೆಳೆ ಅವರೇ ಖರೀದಿ ಮಾಡಿಕೊಂಡು ಮಾರ್ಕೆಟ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಹಂಗೆ ಮಾಡ್ತಾಯಿದ್ದಾರೆ. ಆ ಜಕ್ಕಲ್ದಿನ್ನಿ ಏನು ಸಂಸ್ಥೆಯವರು ಅವರು ಇದು ಸಿರಿಧಾನ್ಯದ್ದೇ ಮಾಡ್ತಾ ಇದ್ದಾರೆ, ನಾವಷ್ಟು ಬೆಳೆದು ನಮಗೆ ಸಂಸ್ಕರಣಾ ಘಟಕಗಳು ಅವ್ರಿಗೆ ಕೊರತೆ ಆಗ್ತಾ ಇದೆ. ಸೊ ಸಂಸ್ಕರಣಾ ಘಟಕಗಳನ್ನು ಮಾಡಿಕೊಂಡು ಮೌಲ್ಯವರ್ಧನೆ ಮಾಡಿದರೆ ಅವರಿಗೆ ಒಂದು ಒಳ್ಳೆ ಲಾಭ ಸಿಗ್ತದೆ. ಈಗ ನೋಡ್ರಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗೆಲ್ಲನೂ ಸಿರಿಧಾನ್ಯ ಸೇವನೆ ಕಡಿಮೆ ಆಗಿದೆ. ಈಗ ಬಿಸ್ಕಿಟ್ ಬ್ರೆಡ್ನ ಎಲ್ಲನೂ ಟೇಸ್ಟ್ ಮಾಡಿ ನೋಡಿದ್ದೀನಿ. ಸೊ ಕೃಷಿ ವಿಶ್ವದಲ್ಲಿ ಸಿರಿಧಾನ್ಯದ ಬಿಸ್ಕಿಟ್ಗಳು ಎಲ್ಲ ಮಾಡಿದ್ದಾರೆ, ಒಳ್ಳೆ ಮಾರ್ಕೆಟ್ ಇದೆ. ಸೊ ಅದನ್ನ ಸೇವನೆ ಮಾಡೋಕೆ ಒಂದು ಅನುಕೂಲ ಆಗ್ತದೆ. ಬಟ್ ಆ ಏನು ನಮ್ಮ FAO ಪದಾಧಿಕಾರಿಗಳು ಇದ್ದಾರೆ ಅಥವಾ CEO ಇದ್ದಾರೆ, ಅವ್ರ ಎಫರ್ಟ್ ಬಹಳ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ಅವರು ಇಲಾಖೆ ಸಹಾಯಧನ ತಗೊಂಡು ಒಂದು ಏನೋ ಸಂಸ್ಕರಣೆ ಮಾಡಿ ಎಲ್ಲ ರೈತರಿಗೆ ಸಹಾಯ ಆಗುವಂಥದ್ದು ಮಾಡಬೇಕು. ನಾನು ಮತ್ತೆ ರೈತ ಉತ್ಪಾದಕ ಕಂಪನಿಯವರು ನೋಡ್ತೀನಿ, ಅವರು ಕೃಷಿ ಪರಿಕರಗಳ ಏನೋ ವ್ಯವಹಾರ ಮಾಡ್ತೇವೆ ಅಂತ ಮಾಡ್ತಿರ್ತಾರೆ. ನಾವು ಅವ್ರಿಗೆ ಹೋದಲ್ಲಿ ಹೇಳ್ತಾ ಇರ್ತೀನಿ, ಏನು ಕೃಷಿ ಪರಿಕರ ಅಂದರೆ ಬೀಜ ಅಥವಾ ಗೊಬ್ಬರ ಇದನ್ನು ಇದು ಮಾಡೋದು, ಲೈಸೆನ್ಸ್ ತೊಗೊಳ್ಳು ಅದನ್ನು ಮಾರಾಟ ಮಾಡೋದು. ನಾ ಏನೇ ಹೇಳ್ತೀನಿ ಅವರಿಗೆ, ನಿಮ್ಮ 500 ಜನ ಅಥವಾ 1,000 ಜನ ರೈತರು ಏನಿರ್ದಾರಲ್ಲ, ಅವರು ಒಂದೇ ಬೆಳೆ ಬೆಳೀತಿರ್ತಾರೆ, ತೊಗರಿ ಬೆಳೀತಿದ್ರೆ ಅವರಿಗೆ ಔಷಧಿ ಬೇಕು ಅಂದರೆ ಒಂದೇ ಇನ್ನೊಂದು FAO ಅವ್ರ ಲೈಸೆನ್ಸ್ ಇರುತ್ತೆ. ಲೈಸೆನ್ಸ್ ಇದ್ದಾಗ ಒಂದು ಬೀಜ ಬೇಕಂದರೆ ಬೀಜ ಖರೀದಿ ಮಾಡಿಕೊಂಡು ಅವರಿಗೆ ಒಂದು ಕಡಿಮೆ ಮಾರ್ಕೆಟ್ ರೇಟ್ಕ್ಕಿಂತನೂ ಕಡಿಮೆ ರೇಟಲ್ಲಿ ಅವ್ರಿಗೆ ಕೊಟ್ಟು ಒಂದು ಪ್ರಾತ್ಯಕ್ಷಿಕೆ ಮಾಡಿ ಯಾವುದೇ ಔಷಧಿ ಬೇಕಂದರೂ ಕೂಡ ಅದನ್ನು ಕಡಿಮೆ ರೇಟಲ್ಲಿ ಮಾರ್ಕೆಟಲ್ಲಿ ಸಿಗುವಕ್ಕಿಂತ ಕಡಿಮೆ ಆಗಬೇಕು. ಅವ್ರು ಬಿಸ್ನೆಸ್ ಮಾಡ್ತೀನಂತಂದು ಮಾರ್ಕೆಟ್ಗಿಂತ ಮತ್ತೊಂದು 5-10 ರೂಪಾಯಿ ಹೆಚ್ಚು ಮಾರಾಟ ಮಾಡಿದ್ರೆ ಅವ್ರದ್ದು ಇದು ಆಗಲ್ಲ. ಫಸ್ಟ್ ಅವ್ರು ಏನು ಸಂಘ ಮಾಡ್ಕೊಂಡಿರ್ತಾರಲ್ಲ, ಆ ರೈತರದ ಬಗ್ಗೆ ಅವ್ರ ಏಳಿಗೆ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ ಈ ರೈತ ಉತ್ಪಾದಕ ಕಂಪನಿಗಳು. ಸೊ ಅದಕ್ಕೆ ಅವರಿಗೆ ಕಷ್ಟ ಆಗ್ತಾಯಿದೆ. ರೈತ ಉತ್ಪಾದಕ ಕಂಪನಿಗಳು ಮಾಡಿದರೆ ಬಹಳಷ್ಟು ಆಗಿದ್ದಾವೆ, ಬಟ್ ಸರ್ಕಾರಿ ಸಹಾಯಧನ ಕೊಡ್ತದೆ, ಸರ್ಕಾರಿ ಸಹಾಯಧನ ಒಂದು 3 ವರ್ಷ ತನಕ ಕೊಟ್ಟಿರ್ತದೆ, ಆಮೇಲೆ ಅವ್ರ ಕಾಲ ಮ್ಯಾಗ ಅವರೇ ನಿಂತ್ಕೋಬೇಕು. ಸೊ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಅಲ್ಲಿದ್ದಂಥ ಇವರು ಈ ರೈತರ ಉತ್ಪಾದನಾ ಕಂಪನಿ ಹೋಗಲಿ, ಈ ಇತ್ತೀಚೆಗೆ ನಾವೇನು ಹೇಳ್ತಾ ಇದ್ದೇವೆ, ಯುವಕರು ಇದಕ್ಕೆ ಬರಬೇಕು. ವ್ಯವಸಾಯ ಮುಂಚೆ ಏನು ಕಲೀಲಾರ್ದವ, ಏನು ಜ್ಞಾನ ಇರಲಾರ್ದವ ಮಾಡಬೇಕಂತಿತ್ತು, ಈಗ ಹಾಗಿಲ್ಲ, ಅವನು ಓದ್ದವನೇ ಮಾಡಬೇಕು. ವೈಜ್ಞಾನಿಕ ಕೃಷಿ, ಯಾಕಂದರೆ ಇಲಾಖೆ ಎಲ್ಲ ಥರ ಪ್ರಯತ್ನ ಆಗಿದೆ, ಸಾವಯವ ಕೃಷಿ, ಸಿರಿಧಾನ್ಯ, ನೈಸರ್ಗಿಕ ಕೃಷಿ ಎಲ್ಲ ಥರ ಪ್ರಯತ್ನ ಆಗಿದೆ. ಅದಕ್ಕೆ ವೈಜ್ಞಾನಿಕ ಕೃಷಿ ಅಂತಲೂ ಈಗ ಪ್ರಾರಂಭ ಆಗಿದೆ ಕೆಲವೊಂದು ನಮ್ಮ ಜಲಾನಯನ ಇದರಲ್ಲಿ ಪ್ರಾಜೆಕ್ಟ್ಗಳು. ಯಾಕಂದರೆ ವೈಜ್ಞಾನಿಕ ಕೃಷಿ ಅಂದರೆ ಮುಂಚಿತವಾಗಿಯೇ ನಮ್ಮ ಯೂನಿವರ್ಸಿಟಿಯಿಂದ ಅಧ್ಯಯನ ಮಾಡೋದು ಒಂದು ಪ್ರಾಜೆಕ್ಟ್ ಏರಿಯಾ, ಒಂದು 5,000 ಹೆಕ್ಟರ್ದು, ಆ ಪ್ರಾಜೆಕ್ಟ್ ಏರಿಯಾದಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬೇಕಂತ ಇದು ಮಾಡ್ತಾರೆ, ಅದು ಭೂಮಿಯ ಗುಣಧರ್ಮ ನೋಡಿಕೊಂಡು. ಆ ಥರ ಯುವಕರು ವೈಜ್ಞಾನಿಕವಾಗಿ ಮಾಡಬೇಕು. ನಮ್ಮ ಭೂಮಿಯಲ್ಲಿ ನಮ್ಮ ಭೂಮಿ ಗುಣಧರ್ಮ ಏನಿದೆ, ಆ ಗುಣಧರ್ಮದ ಮೇಲೆ ನಾವು ಪೂರ್ತಿ ಸಾವಯವ ನೈಸರ್ಗಿಕ ಮಾಡ್ತೀವಿ ಅಂದ್ರೂ ಕಷ್ಟ ಅದ ಈಗ. ಅದಕ್ಕೆ ಆ ಗುಣಧರ್ಮ ಮ್ಯಾಗೆ ಏನು ಪೋಷಕಾಂಶ ಕೊರತೆ ಇದೆ, ಆ ಪೋಷಕಾಂಶಗಳನ್ನು ನಾವು ಕೊಡಬೇಕು ಅಂಥೇಳಿ ವಿಚಾರ ಮಾಡಿ ಮಾಡಬೇಕು. ಆಮೇಲೆ ಔಷಧಿ ಸಿಂಪಡಣೆ ಮಾಡೋದು ಕೂಡ ಏನು ಮಾಡ್ತೀವಿ ನಾವು, ಒಂದು ಕರೆಕ್ಟಾಗಿ ನಾವು ಮಾಡೋದಿಲ್ಲ. ಯಾವ ಟೈಮಿಗೆ ಮಾಡಬೇಕು ಮತ್ತು ಎಷ್ಟು ಮಾಡಬೇಕು ಅದು ನಮ್ಗೆ ಐಡೆಂಟಿಫಿಕೇಶನ್, ನಾವು ಓದ್ದವರಿಗೆ ಕಷ್ಟ ಆಗ್ತದೆ. ಅದು ಪ್ರಾಯೋಗಿಕವಾಗಿ ನೀವು ನೋಡಿಕೊಂಡು ಒಂದು ಅಥವಾ 2 ಬೆಳೆ ಆಯ್ಕೆ ಮಾಡಿಕೊಂಡು ಆ ಬೆಳೆಯದ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಯಾವ ಥರ ಬೆಳಿಬೇಕು ಅನ್ನೋದು ನೋಡಿಕೊಂಡು ಮಾಡಿದ್ರೇ ಕಷ್ಟ ಆಗ್ತದೆ. ವೈಜ್ಞಾನಿಕವಾಗಿ ಮಾಡೋದು ಬಹಳ ಮುಖ್ಯವಾದ. ಆ ಥರ ನೀವು ಭತ್ತನೇ ಬೆಳೀತೇ ಇದು ಅಂತಿಕೊಡ್ರಿ, ಈ ಭಾಗದಲ್ಲಿ ನಮ್ಮ ಸುಮಾರು ಒಂದು 20-30 ಎಕರೆ ಇದೆ, ಒಂದು ಅಥವಾ 2 ಎಕರೆ ನಾವು ವೈಜ್ಞಾನಿಕವಾಗಿ ಯೂನಿವರ್ಸಿಟಿ ವಿಜ್ಞಾನಿಗಳು ಏನು ಹೇಳ್ತಾರೆ ಎಷ್ಟು ಗೊಬ್ಬರ ಹಾಕಬೇಕು, ಆ ಮಣ್ಣಿನ ಗುಣಧರ್ಮ ಯಾವ ಥರ ಇದೆ ನೋಡಿಕೊಂಡು ಅಷ್ಟೇ ಗೊಬ್ಬರ ಹಾಕಬೇಕು ಬಿಟ್ಟು ಹೆಚ್ಚಿನ ಗೊಬ್ಬರ ಹಾಕಿಬಿಟ್ಟು ಹೆಚ್ಚಿನ ಖರ್ಚು ಮಾಡ್ಕೊಳ್ಳೋದು, ಮತ್ತು ಔಷಧಿ ಕೂಡ ಯಾವಾಗ ಹೊಡಿಬೇಕು ಎಷ್ಟು ಹೊಡಿಬೇಕು ಅಷ್ಟೇ ಮಾಡಿ ನೋಡ್ಬೇಕು. 2 ಎಕರೆ ನಮಗೆ ಅದರೊಳಗೆ ಪೂರ್ತಿ ಲಾಭ ಆಗ್ಲಿಕ್ಕಿಲ್ಲ, ಬಟ್ ನಿಮ್ಮ ಖರ್ಚು ಕಡಿಮೆ ಆಗ್ಬೋದು. ಆ ದೃಷ್ಟಿಯಿಂದ ಆ ಖರ್ಚು ಕಡಿಮೆ ಮಾಡಿಕೊಂಡು ನಿಮ್ಮ ಉತ್ಪಾದನೆಯಲ್ಲಿ ಒಂದು ಹೆಚ್ಚಿನ ಒಂದು ನೀವು ಇದು ತಗೋಬೋದು, ಏನೋ ಆರ್ಥಿಕವಾಗಿ ಒಂದು ಅಲ್ಲೇ ನಿಮಗೆ ಉಳಿತಾಯ ಆಗೋದ್ರಿಂದ ಅದು ನಿಮಗೆ ಒಂದು ನಿಮ್ಮ ಉತ್ಪಾದನೆಯಲ್ಲಿ ಆ್ಯಡ್ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ಆ ದೃಷ್ಟಿಯಿಂದ ಈಗ ನಾನು ಭಾಳಷ್ಟು ನೋಡ್ತೀನಿ ಕೃಷಿ ವಿಜ್ಞಾನ ಕೇಂದ್ರ, ನಾನು ಬಿಜಾಪುರದಾಗ ಇದ್ದಾಗ ಕೂಡ ನಮ್ಮಲ್ಲಿ ದ್ರಾಕ್ಷಿ ಜಾಸ್ತಿ ಇದೆ. ನಮ್ಮ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳು ಹೇಳಿದ ಔಷಧಕ್ಕಿಂತನೂ ಬೇರೆ ಅವರು ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅವ್ರೇನು ಹೇಳ್ತಾರೆ, ಒಬ್ಬರು ಮೇಸ್ತ್ರಿ ಅಂತಿರ್ತಾರೆ, ಅವರು ಔಷಧಿ ಹೊಡ್ಯಕ್ಕೆ ಹೇಳ್ಬಿಡ್ತಾರೆ 15 ದಿವಸಿಗೊಮ್ಮೆ ಇಷ್ಟು ಹೊಡೀರಪ್ಪ ಅಂತೇಳಿ. ಹಂಗೆ ಹೊಡ್ಕೊತ ಹೋದ್ರೆ ಅವು ಯಾವುದು ಇದು ಬರೋಂಗಿಲ್ಲ, ಅದರೊಳಗೆ ಒಂದು ಕೀಟನಾಶಕ ಮತ್ತೊಂದು ರೋಗನಾಶಕ ಒಂದು 2-3 ಇದು ಇರ್ತಾವೆ, ಮಿಕ್ಸ್ ಮಾಡಿ ಹೊಡೆದು ಬಿಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಖರ್ಚಾಗ್ತದೆ. ನಾವು ಒಮ್ಮೆ ಯಾಕಷ್ಟು ಭಾಳಷ್ಟು ರೈತರು ಹೇಳ್ತಾರೆ ಅವು ಹೇಳಿದ ಔಷಧಕ್ಕೆ ಸಾಯೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ, ಅದು ಏನಾಗ್ತದೆ ಎಷ್ಟು ನಾವು ಡೋಸ್ ಹೇಳಿರ್ತೀವಿ ಅದಕ್ಕಿಂತ ಹೆಚ್ಚು ಹೊಡೆದ್ರಿಂದ ಅವು ಕೀಟ ರೋಗಕ್ಕೂ ಏನಾಗಿಬಿಡ್ತದೆ, ಅವ್ರಿಗೆ ಒಂದು ರೆಸಿಸ್ಟೆನ್ಸ್ ಪವರ್ ಬಂದುಬಿಟ್ಟಿರ್ತದೆ. ಹೀಗಾಗಿ ನನಗೇನು ಅನ್ನಿಸ್ತದೆ, ಇನ್ಮ್ಯಾಗ ಯುವಕರು ವೈಜ್ಞಾನಿಕವಾಗಿ, ನಾವೊಂದು ಒಂದು 20-30 ಎಕರೆ ಅದಪ್ಪ, 20-30 ಎಕರೆದಾಗ ವೈಜ್ಞಾನಿಕವಾಗಿ ನಾನು ಹೆಂಗೆ ಖರ್ಚು ಮಾಡ್ಬೋದು, ನಂದು ಇದನ್ನೇ ಅದ ಅಂತಿಕೊಟ್ರೆ ಭತ್ತನೇ 1-2 ಎಕರೆ ನಮ್ಮ ಯೂನಿವರ್ಸಿಟಿ ಸೈಂಟಿಸ್ಟ್ ಅದು ಹೇಳಿದ್ ನೋಡ್ಕೊಂಡು ಮಾಡಿ ಅದು ಸರಿ ಅನ್ನಿಸ್ತದೆ ಅಂದ್ರೆ ನೀವು ಹೆಚ್ಚಿಗೆ ನಿಮ್ಮ ಕ್ಷೇತ್ರ ಮಾಡ್ಬೋದು. ಈಗ ನಂದೇ ಉದಾಹರಣೆ ಹೇಳ್ತೀನಿ, ನಾನು ಇಲ್ಲಿ ಅಧಿಕಾರಿ ಇದ್ದರೂ ಕೂಡ ನಾವು ವಾರಕ್ಕೊಮ್ಮೆ ನಮ್ಮ ಹೊಲಕ್ಕೆ ಹೋಗ್ತೀನಿ, ಹೋಗಿ ನೋಡಿ ಬರ್ತೀನಿ. ನಾನು ನಮ್ಮಲ್ಲಿ ನಮ್ಮ ಭೂಮಿ ಹೆಂಗಿದೆ ಅಂದರೆ ಗರ್ ಜಮೀನಿದೆ, ನಮ್ಮ ಬಿಜಾಪುರದಲ್ಲಿ ಗರ್ ಜಮೀನಿದೆ. ಆ ಜಮೀನಲ್ಲಿ ನಮ್ಮ ಹಿರಿಯರದು 1-2 ಎಕರೆ ಇತ್ತು. ಫಸ್ಟಿಗೆ ನಮ್ಮ ತಂದೆಯವರು ಅದಕ್ಕೆ ಒಂದು ಬೋರ್ ಹಾಕಿ ನಮ್ಮಲ್ಲಿ ಜಾಸ್ತಿ ದಾಳಿಂಬೆ ಮತ್ತು ನಿಂಬೆ ಬೆಳೀತಾರೆ ಅಂಥೇಳಿ ಹಾಕಿ ಇದು ಮಾಡಿಬಿಟ್ಟಿದ್ರು, ಅಂದರೆ ಪ್ಲ್ಯಾಂಟೇಷನ್ ಮಾಡಿಬಿಟ್ಟಿದ್ರು. ಮುಂದೆ ಅದು ಬೋರ್ ನೀರು ಕಡಿಮೆ ಆಗಿಬಿಡ್ತು, ನೀರು ಕಡಿಮೆ ಆಗಿ ಹಚ್ಚಿದ ಗಿಡಗಳೆಲ್ಲ ಸತ್ತೋದು. ಅದಕ್ಕೆ ನಾನು ಸುಮಾರು 10 ವರ್ಷ, ವ್ಯವಸಾಯದ್ದು ಅಷ್ಟು ಸರಳ ಇಲ್ಲ, 10-15 ವರ್ಷ ಒಂದು ಮಣ್ಣು ತಯಾರಾಗಬೇಕಂದ್ರೆ 1000 ವರ್ಷ ತೊಗೊಂತದಂತ. ನಾ ಭೂಮಿಗೆ ಏನು ಮಾಡಿದೆ, ಸರಿಯಾಗಿ ಸಮತಾಳ ಬದುಗಳನ್ನು ಹಾಕಿದೆ. ಈಗ 10 ವರ್ಷ ಆಯಿತು. ಆಮೇಲೆ ಸ್ಲೋಲಿ ಅಲ್ಲಿ ಅರಣ್ಯೀಕರಣ ಮಾಡ್ಕೊತ ಹೋಗ್ತಾ ಇದ್ದೀನಿ. ಯಾಕಂದರೆ ಅರಣ್ಯೀಕರಣ ನಾನು ಇದು ನೀವು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನಾ ಹೇಳ್ತಾ ಇದ್ದೀನಿ ಯಾವ ಥರ ನಾವು ನೈಸರ್ಗಿಕ ನಮ್ಮ ಜೊತೆ ಇರಬೇಕಂದ್ರೆ. ಸೊ ನಮ್ಮ ಮಧುಗೆ ಮೊದಲೇ ಬೇವಿನ ಗಿಡ ಹಚ್ಚಿದೆ, ಆಮೇಲೆ 1-4 ಎಕರೆ ಬ್ಲಾಕ್ ಪ್ಲ್ಯಾಂಟೇಷನ್ ಫಾರೆಸ್ಟ್ರಿನೇ ಹಚ್ಚಿದೆ, ಅಂದರೆ ಮಳೆಯಿಂದ ಬರುವಂಥದ್ದು. ಈಗ 8-10 ವರ್ಷ ಆಯಿತು, ಬೋರ್ ನೀರು ಫುಲ್ ಇದೆ, ನೀರಿಂದ ಏನು ತೊಂದರೆ ಇಲ್ಲ. ಆಮೇಲೆ ಅಲ್ಲಿ ನನ್ನ ಭೂಮಿಗೆ ಯಾರೂ ಬಂದು ಇರ್ತಿರಲಿಲ್ಲ, ಒಬ್ರು ಯಾರು ಜೀತದ ಆಳು ಇರಪ್ಪ ಅಂದರೆ ಯಾರೂ ಇರ್ತಿರಲಿಲ್ಲ. ಈಗ ಅಲ್ಲಿ ಬಂದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿಕೊಂಡು ಜೀವನೋಪಾಯ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಸೊ ಈಗ ಬರಬರ್ತಾ ಏನಾಗಿದೆ, ನಾವು ಗಿಡ ಹಚ್ಚೋದ್ರಿಂದ ನನಗಲ್ಲಿ ಅಲ್ಲೇನು ಕಟ್ಗೆ ಅದ್ರಲ್ಲಿ ಬೀಳ್ತಾವೆ, ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡ್ಕೋತಾ ಇದ್ದಾರಲ್ಲ ಅವರು, ಅದು ಬಿದ್ದಿದ್ದು ಎಲ್ಲ ಭೂಮಿಗೆ ಇದು ಆಗ್ತದೆ, ಏನು ಸಾವಯವ ಗೊಬ್ಬರ ಆಗ್ತದೆ ಅಲ್ಲಿ ಹಾಕ್ತಾ ಇದ್ದಾರೆ. ಸ್ಲೋಲಿ ನನ್ನ ಭೂಮಿ ಇಂಪ್ರೂವ್ ಆಗ್ತಾ ಇದೆ, ಅಂದರೆ 4 ಎಕರೆ ಫುಲ್ ಫಾರೆಸ್ಟ್ ಇದೆ. ಸ್ಲೋಲಿ ನಾನು ಅದನ್ನು ಫಾರೆಸ್ಟ್ ಇದನ್ನೇ ನೋಡ್ತಾ ಇದ್ದೀನಿ. ಆಮೇಲೆ ಅವ್ರು ಈ ವರ್ಷ ಅವ್ರಿಗೆ ಒಂದೇನು ಹೇಳಿದೆ ನಾನು, ಸ್ವಲ್ಪ ನೀರಿತ್ತು ಬೋರಲ್ಲಿ, ಚೆಂಡು ಹೂವು ಒಂದು ಬೈಬ್ಯಾಕ್ ಸಿಸ್ಟಮ್ ಮಾಡಿದರು, ಚೆಂಡು ಹೂವು ಬೆಳೆ ಅಂತ 2 ಎಕರೆ ಚೆಂಡು ಹೂವು ಬೆಳೆಯಕ್ಕೆ ಹಚ್ಚಿದೆ. ಅಂದರೆ 13 ರೂಪಾಯಿ ಕೆಜಿಗೆ ಒಂದು ಕಂಪ್ನಿಯವರು ತೊಗೊಂತಿದ್ರು, ಅವ್ನು 13 ರೂಪಾಯಿ ಕೆಜಿಗೆ 4 ಸಲ ಕಟಾವು ಮಾಡ್ತಾನೆ, ತೊಗರಿಕ್ಕಿಂತ ಹೆಚ್ಚಿಗೆ ಲಾಭ ತೊಗೊಂಡವ. ಆ ಚೆಂಡು ಹೂವು ಆದಮ್ಯಾಗ ಅದನ್ನು ಗೊಬ್ಬರನ ಇದು ಮಾಡ್ಕೊಂಡ, ಏನು ಸಾವಯವ ಗೊಬ್ಬರ ಹಾಕಿ ಮೆಕ್ಕೆಜೋಳ ಈಗ ಬೆಳೆದಾನ. ನನ್ನ ಭೂಮ್ಯಾಗ ಎಂದೂ ಅಷ್ಟು ಚಂದ ಬೆಳೆ ಅನ್ನಿಸ್ತಿರ್ಲಿಲ್ಲ, ಈಗ ಮೆಕ್ಕೆಜೋಳ ಭಾಳ ಚೆನ್ನಾಗಿ ಹಸಿರಂತ ಕಾಣ್ತಾಯಿದೆ. ಅವ ಬೆಳೆ ಮಾಡ್ಕೊತಾ ಇದ್ದಾನೆ, ಏನೂ ಇಲ್ಲ, ಅವ ಬಿಟ್ಟು ಹೋಗುವಂಗಿಲ್ಲ. ಮುಂಚೆ ನನ್ನ ಭೂಮ್ಯಾಗ ಯಾರೂ ನಿಲ್ತಿರ್ಲಿಲ್ಲ ನಮ್ಮ ಹೊಲದಾಗ, ಅವಂಗೆ ಒಂದು ಒಳ್ಳೆ ಇದು ಆಗ್ಯದ, ಜೀವನೋಪಾಯ ಆಗ್ಯದ ಅಲ್ಲಿ ಅದಾನ. ಸೊ ಒಂದು ಯಾವುದೇ ನಮ್ಮದು ಯಾವುದೋ ಒಂದು ಬಿಸ್ನೆಸ್ ವ್ಯವಹಾರ ಮಾಡ್ತೇವೆ ಅಂದರೆ ಒಂದೇನೋ ಪ್ರೊಡಕ್ಷನ್ ಮಾಡ್ತೀವಿ, ಒಂದೇನೋ ಇದು ಶರ್ಟ್ ಗೀಟ್ ಅಂದರೆ ಓವರ್ ನೈಟ್ ಮಾಡಿ ಹೆಚ್ಚಿಗೆ ಮಾಡ್ಬೋದು. ಆದ್ರೆ ಇದು ನಾವು ನೈಸರ್ಗಿಕವಾದಂಥದ್ದು ಉತ್ಪಾದನೆ ಮಾಡೋದು, ನೇಚರ್ ಜೊತೆ ನೈಸರ್ಗಿಕ ಜೊತೆ ಹೋರಾಟ ಮಾಡುವಂಥದ್ದು ಇರ್ತದೆ. ಆ ದೃಷ್ಟಿಯಿಂದ ನಮಗೆ ಲಾಭ ಎಷ್ಟು ಬರಬೇಕು ಅಷ್ಟೇ ಇರ್ತದೆ. ಸೊ ನಾವು ಹೆಚ್ಚಿನ ಆಸೆ ಪಡಬಾರ್ದು ಈ ಭೂಮಿಯಿಂದ, ಅಂದಾಗ ನಮಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಿರ್ತದೆ. ಅದಕ್ಕೆ ನಾವು ಹೆಚ್ಚಿಗೆ ಆಸೆ ಪಡ್ತಾ ಇರೋದ್ರಿಂದ ಈ ವೈಪರೀತ್ಯಗಳು ಆಗ್ತಾವ ಅಂತ ನನಗೆ ಅನ್ನಿಸ್ತದೆ. ಈಗ ನೈಸರ್ಗಿಕ ವಿಕೋಪಗಳೇನಾಗ್ತಾವಲ್ಲ, ಬರಗಾಲ, ಈ ವರ್ಷ ಹೆಚ್ಚಿನ ಮಳೆ ಆಯಿತು, ಹೀಗಾಗಿ ನಮ್ಮದು ನೇಚರ್ ಸಮತೋಲನ ಇಲ್ಲ. ಆ ದೃಷ್ಟಿಯಿಂದ ನಾವು ರೈತರು ಕಷ್ಟಪಟ್ಟು, ನನಗೂ ಗೊತ್ತದ ರೈತರದ್ದು ಎಷ್ಟು ಕಷ್ಟ ಇದೆ ಅಂಥೇಳಿ. ಸೊ ಇಲಾಖೆ ಯೋಜನೆಗಳು ಇದ್ದಾವೆ ಭಾಳಷ್ಟು, ಅದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಈ ರೈತ ದಿನಾಚರಣೆ 2025 ಅಂಗವಾಗಿ